ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ನೇಮಕ, ಕೆಸಿ ವೇಣುಗೋಪಾಲ್. ಶನಿವಾರ ಹೊಸ ಸರ್ಕಾರದ ಸಚಿವರ ಪ್ರಮಾಣ ವಚನ. ರಾಜ್ಯಾದ್ಯಂತ ಇದೇ 20-21ರಂದು ಸಿಇಟಿ ಪರೀಕ್ಷೆ, ಜಿಲ್ಲಾಡಳಿತ ಸಜ್ಜು. ಕೆಲವು ಜಿಲ್ಲೆಗಳಲ್ಲಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ. ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕೃಷಿಯಲ್ಲಿ ಮಣ್ಣು ಮತ್ತು ನೀರಾವರಿ, ನೀರಿನ ಪರೀಕ್ಷೆ ಮತ್ತು ಅದರ ಮಹತ್ವ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ತಜ್ಞರಾದ ಡಾ ಎಸ್ಎನ್ ಭಟ್. ಇವರು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರೇ ತಾವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 295-898, ಮತ್ತೊಂದು ಫೋನ್ ಸಂಖ್ಯೆ 200-312, ಎಸ್ಟಿಡಿ ಕೋಡ್ ಸಂಖ್ಯೆ 08532. ಕಾರ್ಯಕ್ರಮದ ಪ್ರಸ್ತುತಿ ಡಾ ವಿಜಯ್ ಭಾವಲತಿ. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ನೇರ ಫೋನ್ ಇನ್ ಕಾರ್ಯಕ್ರಮ. ರೈತ ಬಾಂಧವರಿಗೆ ನೇರ ಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರು, ಇವತ್ತಿನ ನೇರ ಫೋನ್ ಇನ್ ಕಾರ್ಯಕ್ರಮದ ಒಂದು ವಿಷಯ ಕೃಷಿಯಲ್ಲಿ ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆಯ ಮಹತ್ವ ಕುರಿತಾಗಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ತಜ್ಞರಾದಂಥ ಡಾಕ್ಟರ್ ಎಸ್ ಎನ್ ಭಟ್ ಅವರಿದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೋಬಹುದು, ಸಮಸ್ಯೆಗಳೇನಿದ್ದಾವೆ, ಮಣ್ಣು ಪರೀಕ್ಷೆಯಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಜೊತೆಗೆ ಯಾಕೆ ಮಾಡಿಸ್ಬೇಕು, ಏನೇನು ಅದರಿಂದ ಲಾಭಗಳಾಗ್ತವೆ ಅಂತಕ್ಕಂಥ ವಿಚಾರವನ್ನು ರೈತ ಬಾಂಧವರು ನಮ್ಮ ಆಕಾಶವಾಣಿ ದೂರವಾಣಿ ಸಂಖ್ಯೆ 295-898, ಇನ್ನೊಂದು ಫೋನ್ ಸಂಖ್ಯೆ 200-312, STD ಕೋಡ್ ಸಂಖ್ಯೆ 08532 ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ರೈತರು ಮಣ್ಣು ಪರೀಕ್ಷೆಯ ಬಗ್ಗೆ ಮತ್ತು ನೀರು ಪರೀಕ್ಷೆಯ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಪಡ್ಕೋಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಡಾಕ್ಟರ್ ಎಸ್ ಎನ್ ಭಟ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಭಟ್ ಅವರೇ, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಹೇಳಿ, ಮೊದಲನೇದಾಗಿ ಭಾಳಷ್ಟು ರೈತರು ಕೇಳ್ತಿರ್ತಾರೆ ಮಣ್ಣು ಪರೀಕ್ಷೆ ಯಾವಾಗ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು ಅಂತಕ್ಕಂಥ ವಿಚಾರ. ಯಾವ ಒಂದು ಸೀಸನ್ನಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿಸೋದು ಒಳ್ಳೆಯದಂತೀರಿ, ಹೇಳಿ ನಮ್ಮ ರೈತರಿಗೆ. ಈ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬೇಕಾದ್ರೆ ಕೆಲವೊಂದು ಅಂಶವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಒಂದನೇದಾಗಿ, ಯಾವ ಕಾಲದಲ್ಲಿ ಮಣ್ಣಿನ ಮಾದರಿಯನ್ನು ತಗೊಳ್ಬೇಕು, ಯಾವ ಸೀಸನ್ನಲ್ಲಿ ಅಥವಾ ಯಾವ ಕಾಲದಲ್ಲಿ. ಮುಂಗಾರು ಪ್ರಾರಂಭಕ್ಕಿಂತ ಪೂರ್ವದಲ್ಲಿ ಅಥವಾ ಬೆಳೆ ಕಟಾವಾದ ನಂತರ ಅಥವಾ ಮಾಗಿ ಉಳುಮೆ ಮಾಡುವಕ್ಕಿಂತ ಪೂರ್ವದಲ್ಲಿ ಮಾದರಿಯನ್ನ ವೈಜ್ಞಾನಿಕವಾಗಿ ತೆಗೆದುಕೊಂಡು ಪರೀಕ್ಷಾಲಯ ಕೊಡ. ಅಂದ್ರೆ ಈಗ ಒಳ್ಳೆ ಸೀಸನ್ ಅಂದ್ರೆ ಇನ್ನು ಮುಂಗಾರು ಚಾಲು ಆಗಿಲ್ಲ, ಈ ಮಾಡಿಸಬಹುದು ರೈತ ಬಾಂಧವರು ಮಣ್ಣು ಪರೀಕ್ಷೆಯನ್ನು ಈ ಸಮಯದಲ್ಲಿ ಅವಶ್ಯವಾಗಿ ಮಣ್ಣಿನ ಮಾದರಿಯನ್ನು ತಗೊಂಡು ಮಾಡಬಹುದು. ಇನ್ನ ಮುಖ್ಯವಾಗಿ ಕೇಳ್ತಾ ಇರ್ತಾರೆ ಮಣ್ಣಿನ ಒಂದು ಎಲ್ಲೆಲ್ಲಿ ಪರೀಕ್ಷೆ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ ಅಂತಕ್ಕಂಥ ವಿಚಾರ ರೈತರಿಗೆ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ, ಪ್ರತಿಯೊಂದು ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆ, ಯೂನಿವರ್ಸಿಟಿ ಅಂಡರಲ್ಲಿ ಇರುವಂಥದ್ದು, ಇದು ಸೆಂಟ್ರಲ್ ಗೌರ್ಮೆಂಟ್ ಇದರದ್ದು. ಅದರ ಪ್ರತಿಯೊಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಸೌಲಭ್ಯ ಇದೆ. ಅದೇ ರೀತಿಯಾಗಿ ಕೃಷಿ ಮಹಾವಿದ್ಯಾಲಯ ರಾಯಚೂರಲ್ಲೂ ಸಹ ಈ ಮಣ್ಣು ಪರೀಕ್ಷಾಲಯ ಇದೆ. ಅಲ್ಲಿ ತಮ್ಮ ಮಾದರಿಯನ್ನು ಕಳಿಸಿದ್ದೇ ಆದರೆ ಒಂದು ನಿಗದಿತ ವೇಳೆಯಲ್ಲಿ ನಿಗದಿತ ಹಣವನ್ನು ಪಾವತಿಸಿ ಸಲ್ಲಿಸಿದಾದರೆ ಮಣ್ಣು ಪರೀಕ್ಷೆಯ ರಿಪೋರ್ಟ್ ನಿಮಗೆ ಲಭ್ಯ ಆಗ್ತವೆ. ಅಂದರೆ ಮಣ್ಣು ಪರೀಕ್ಷೆಯನ್ನು ಈಗ ಕೃಷಿ ವಿಜ್ಞಾನ ಕೇಂದ್ರಗಳು ಎಲ್ಲ ಜಿಲ್ಲೆಗೆ ಹೊಂದಿದವ ನಮ್ಮ ರಾಯಚೂರಿನಲ್ಲಿ? ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು ಕೃಷಿ ವಿಜ್ಞಾನ, ನಮ್ಮ ಕಲ್ಯಾಣ ಕರ್ನಾಟಕ ಅಂದರೆ ಒಂದು 6 ಜಿಲ್ಲೆಗಳು ಒಳಗೊಂಡಂಥ ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರ. ಬೀದರ್ದಲ್ಲಿದೆ, ಗುಲ್ಬರ್ಗಾದಲ್ಲಿ 2 ಕೃಷಿ ವಿಜ್ಞಾನ ಕೇಂದ್ರಗಳಿವೆ, ಅದೇ ರಾಯಚೂರಲ್ಲಿದೆ, ಬಳ್ಳಾರಿಯಲ್ಲಿ ವ್ಯವಸ್ಥೆ ಇದೆ, ಅದನ್ನ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಆ ಒಂದು ಸೌಲಭ್ಯ ಇದೆ. ತಮಗೆ ಎಲ್ಲಿ ಹತ್ತಿರ ಇದೆಯಲ್ಲ ಆ ಒಂದು ಭಾಗದ ರೈತರು ಅಲ್ಲಿ ಮಾದರಿಯನ್ನ ಸಲ್ಲಿಸಿ ಅದರ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬಹುದು, ಫಲವನ್ನು ಪಡೆದುಕೊಳ್ಳಬಹುದು. ತಾವು ಹೇಳಿದಂಗೆ ಮುಂಗಾರು ಪೂರ್ವದಲ್ಲಿ ಅಂದ್ರೆ ಬೆಳೆಗಳು ಕಟಾವಾದ ತಕ್ಷಣ ಮಾಡಿಸಬಹುದು, ಹಿಂಗಾರು ಬೆಳೆಗಳು ಕಟಾವಾದ ತಕ್ಷಣ ಮಾಡಿಸಬಹುದು ಅಂತೀರಿ? ಹಿಂಗಾರು ಬೆಳೆ ಆದ್ರೆ ಅಲ್ಲಿ ಏನು ಸಮಸ್ಯೆ ಅಂದ್ರೆ ಈಗ ಮುಂಗಾರು ಆದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಅವರು ಹಿಂಗಾರು ಬೆಳೆಗಳಿಗೆ ಇದು ಹೋಗ್ಬಿಡ್ತಾರೆ, ಹೋಗ್ತಾರೆ ಹೌದು. ಮತ್ತೆ ಹಿಂಗಾರು ಬೆಳೆ ಆದ್ಮೇಲೆ ಕಟಾವಾದ್ಮೇಲೆ ಮಾಡಿಸ್ಕೊಳ್ಬಹುದು. ಮುಖ್ಯವಾಗಿ ಮಣ್ಣು ಮಾದರಿಗೆ ಹೇಗೆ ಚಾರ್ಜ್ ಮಾಡ್ತಾರೆ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಹೇಗೆ ಚಾರ್ಜ್ ಮಾಡ್ತಾರೆ? ಆಮೇಲೆ ಕೃಷಿ ಇಲಾಖೆಯಲ್ಲೂ ಮಣ್ಣು ಮಾದರಿ ಪರೀಕ್ಷೆ ಎಲ್ಲ ಇದೆ ಕಾಣಿಸುತ್ತೆ ಕೃಷಿ ಇಲಾಖೆಯಲ್ಲಿ? ಕೃಷಿ ಇಲಾಖೆಯಲ್ಲೂ ಇದೆ, ಬಟ್ ನಾನು ಅದ್ರ ಬಗ್ಗೆ ನಾವು ವಿಶೇಷವಾಗಿ ಹೇಳಲ್ಲ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ, ಕೃಷಿ ಮಹಾವಿದ್ಯಾಲಯದಲ್ಲಿ ಈ ರೀತಿ ಸೌಲಭ್ಯ ಇದೆ. ಪ್ರತಿಯೊಂದು ಮಾದರಿಗೆ ನಾವು 200 ರೂಪಾಯಿಯನ್ನ ಚಾರ್ಜ್ ಮಾಡ್ತೀವಿ. ಅಂದ್ರೆ ಇದರಲ್ಲಿ ಮುಖ್ಯವಾಗಿ ರಸಸಾರ, ಲವಣಾಂಶ ಮತ್ತು ಸಾವಯವ ಇಂಗಾಲ, ಲಭ್ಯವಿರುವಂತಹ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್, ಇವುಗಳನ್ನ ಪರೀಕ್ಷೆ ಮಾಡಲಿಕ್ಕೆ 200 ರೂಪಾಯಿ ಚಾರ್ಜ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಕೆಲವೊಂದು ರೈತರಿಗೆ ಲಘು ಪೋಷಕಾಂಶಗಳ ಅವಶ್ಯಕತೆ ಇರ್ತವೆ. ಲಘು ಪೋಷಕಾಂಶಗಳಂದ್ರೆ ಸೂಕ್ಷ್ಮ ಪೋಷಕಾಂಶಗಳು ಅಂತ ಕರೆಯುವುದು, ಸತುವು, ಕಬ್ಬಿಣ, ಮ್ಯಾಂಗನೀಸು, ಜಿಂಕು, ಇಂಥ ಒಂದು ವಿಶ್ಲೇಷಣೆಗೆ ಅದಕ್ಕೆ ಪ್ರತಿಯೊಂದು ಇದಕ್ಕೆ ನ್ಯೂಟ್ರಿಯಂಟ್ಗೆ 50 ರೂಪಾಯಿ ನಂತರ 58x4 ಅಂದ್ರೆ 200 ರೂಪಾಯಿ ಚಾರ್ಜ್ ಆಗುತ್ತೆ. 200+200 ರೂಪಾಯಿ ಚಾರ್ಜ್ ಮಾಡ್ತೀವಿ. ಈಗ ನೋಡ್ರಿ, ಮಣ್ಣು ಆರೋಗ್ಯ ಬಹಳ ಮುಖ್ಯ. ಹೌದು, ಮಣ್ಣು ಫಲವತ್ತಾಗಿದ್ರೆ ಮಾತ್ರ ನಾವು ಏನಾದರೂ ಕೃಷಿಯಲ್ಲಿ ಒಳ್ಳೆ ಉತ್ಪಾದನೆಯನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮಣ್ಣಿರ್ಲಾರ್ದ ಇವತ್ತು ಯಾವ್ದು ಕೆಲಸ ನಡೆಯಂಗಿಲ್ಲ. ಹೌದು, ಈಗ ಪುರಂದ್ರದಾಸರು ಒಂದ್ ಕಡೆ ಹೇಳಿದ್ದಾರೆ, ಮಣ್ಣಿಂದ ಕಾಯ ಮಣ್ಣಿಂದ ಜೀವ, ಮಣ್ಣ ಬಿಟ್ಟವರಿಗೆ ಆಧಾರವಿಲ್ಲ ಅಂತ ಹೇಳಿ. ಈ ಮಣ್ಣಿನ ಮಹತ್ವ ಸಾಕಷ್ಟು ಜನ ರೈತರು ಇತ್ತೀಚೆಗೆ ಅರಿವು ಬರ್ತಾ ಇದೆ. ಸಾಕಷ್ಟು ಫಲವತ್ತತೆಯನ್ನು ಮಾಡಲಿಕ್ಕೆ ಬೇರೆ ಬೇರೆ ಒಂದು ಸಾವಯವ ವಸ್ತುಗಳನ್ನಿರ್ಬೋದು, ಬೇರೆ ಬೇರೆ ರೀತಿಯಾಗಿ ಅವರದೇ ಪದ್ಧತಿಯನ್ನು ಅನುಸರಿಸಿ ಮಣ್ಣಿನ ಫಲವತ್ತತೆ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಈಗ ಮಣ್ಣು ಪರೀಕ್ಷೆಯನ್ನು ಮಾಡಿಸೋದಾದರೆ ಏನು ಅದರಿಂದ ಪ್ರಯೋಜನ ಆಗತ್ತೆ ನಮಗೆ ಅಂತ ಕೇಳ್ತಿರ್ತಾರೆ, ಯಾಕೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು? ಮಣ್ಣು ಪರೀಕ್ಷೆ ಮಾಡಿಸೋದು ಒಂದೇದಾಗಿ ಮಣ್ಣಿನ ಆರೋಗ್ಯವನ್ನು ತಿಳ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ. ರೈತರು ಹೇಳೋದು, ಇಲ್ಲ ನಾವೆಲ್ಲ ಸರಿಯಾಗಿ ಹಾಕ್ತೀವಿ, ವರ್ಷ ವರ್ಷ ಜಗ್ಗಿ ತಿಪ್ಪೆ ಗೊಬ್ಬರ ಹಾಕ್ತೀವಿ, ಅದೇನು ಪರೀಕ್ಷೆ ಮಾಡಿಸೋದು ಬೇಕಾಗಿಲ್ಲ ಅಂತಿರ್ತಾರೆ. ಇಲ್ಲ, ಅವರು ಭಾಳ ಕೆಲವೊಂದು ರೈತರು ಆ ರೀತಿ ಒಂದು ತಿಳ್ಕೊಂಡಿದ್ದಾರೆ. ಆದರೆ ಪ್ರತಿಯೊಂದು 3-5 ವರ್ಷಕ್ಕೊಮ್ಮೆ ಮಣ್ಣಿನ ಮಾದರಿ ಮಾಡಿಸೋದು ಅತ್ಯಂತ ಕಡ್ಡಾಯವಾಗಿ. ನಾವು ಯಾವ್ಯಾವುದಕ್ಕೂ ಎಷ್ಟೋ ಒಂದು ಇದನ್ನ ರೊಕ್ಕವನ್ನು ವ್ಯಯ ಮಾಡ್ತೀವಿ, ಆದರೆ ಮಣ್ಣು ಪರೀಕ್ಷೆ ಬಗ್ಗೆ ಕೆಲವೊಂದು ಅನಾಸಕ್ತಿ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಆಸಕ್ತಿನೂ ಕಡಿಮೆ, ಮತ್ತೆ ಅದ್ರ ಬಗ್ಗೆ ಕಾಳಜಿ ಇಲ್ಲ ಅಂತಾನು ಹೇಳ್ಬೋದು. ಒಂದು ಇದರಲ್ಲಿ ಮುಖ್ಯವಾಗಿ ರಸಸಾರ, ಲವಣಾಂಶ ಹಾಗೂ ಸಾವಯವ ಇಂಗಾಲ ಹಾಗೂ ಲಭ್ಯವಿರುವಂತಹ ಸಾರಜನಕ, ರಂಜಕ, ಪೊಟ್ಯಾಶ್ ಹಾಗೂ ಲಘು ಪೋಷಕಾಂಶಗಳನ್ನ ಈ ಮಣ್ಣು ಪರೀಕ್ಷೆಯಿಂದ ರೈತರು ತಿಳ್ಕೊಳ್ಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ, ಈ ರೀತಿ ತಿಳ್ಕೊಳ್ಳುವುದರಿಂದ ಸಮತೋಲನ ಪ್ರಮಾಣದಲ್ಲಿ ಎಲ್ಲಾ ಬೆಳೆಗೆ ಪೋಷಕಾಂಶಗಳನ್ನು ಕೊಡಲಿಕ್ಕೆ ಸಾಧ್ಯ. ಮೂರನೇದಾಗಿ, ನಾವು ಸಮತೋಲನ ಪ್ರಮಾಣದಲ್ಲಿ ಬೆಳೆಗಳಿಗೆ ಪೋಷಕಾಂಶಗಳನ್ನು ಒದಗಿಸಿದಾಗ ಅದರಿಂದ ಆ ಮಣ್ಣಿನ ಮೇಲಾಗುವಂತಹ ದುಷ್ಪರಿಣಾಮವನ್ನು ಕಡಿಮೆ ಮಾಡಬಹುದು, ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಬಹುದು, ಇಳುವರಿಯನ್ನು ಜಾಸ್ತಿ ಮಾಡಬಹುದು ಮತ್ತು ನಿವ್ವಳ ಆದಾಯವನ್ನು. ಒಂದು ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಮಸ್ಕಾರ ಸರ್, ಗೊಂದೆಡಿಗಳಿಂದ ಮಾತಾಡ್ತೀರಿ ಸರ್? ನಾಗೇಂದ್ರಪ್ಪ ಕೂಡ ಗೊಂದೆಡಿಗೆ. ಗೌಡ್ರೆ, ಕೇಳಿ, ಮಣ್ಣು ಪರೀಕ್ಷೆ ಬಗ್ಗೆ ಕಾರ್ಯಕ್ರಮ ನಡೀತಾ ಇದೆ. ಅದೇ ಒಂದು ಸಣ್ಣ ಹಳ್ಳ ಟೈಪ್ ಆದ್ರೆ ನಮ್ಮ ಹೊಲ ಗಿಡಗಳ ತಗೊತೀವ್ರಿ, ಮಣ್ಣು ಪರೀಕ್ಷೆ ಮಾಡ್ಬೇಕು ಸರ್. ಅದು ಯಾವ ಗಿಡ ಹಚ್ಬೇಕತ್ ಮಾಡಿರಿ? ಮಾವಿನ ಗಿಡ, ನಿಂಬೆ ಗಿಡ ಹಚ್ಬೇಕು. ಹಚ್ಚಿವ್ರಿ ಸರ್, ಈಗ ಇನ್ನೊಂದು 25 ಹಚ್ಚಿವಿರಿ ನೋಡಮಂತ. ಒಂದು ವರ್ಷ ಆಯ್ತು ರೀ, ಬೆಳಿಬಹುದಿಲ್ರಿ? ಸಣ್ಣ ಹಳ್ಳ ಟೈಪ್ ಕಲ್ಲು ಟೈಪ್ ಆದ್ರೆ ನೋಡ್ರಿ ಭೂಮಿ ನಮ್ದು. ಕಲ್ಲು ಟೈಪ್ ಇದ್ರೆ ಬೆಳೀತತ? ಮಣ್ಣು ಪರೀಕ್ಷೆ ಮಾಡಿಸಿಲ್ಲ ನೀವು ಮೊದಲ? ಇಲ್ರಿ ಸರ್, ಮಾಡಿಸಿಲ್ಲ. ಅಲ್ಕೆ ಕೇಳಿದ್ರಿ? ಯಾವ ಊರ್ರಿ ತಮ್ದು? ಗೊಂದೇಡಿ ಸರ್, ಯಾದಗಿರಿ ತಾಲೂಕು. ಯಾದಗಿರಿ ತಾಲೂಕು. ಮಾತಾಡ್ತಾರೆ ವಿಜ್ಞಾನಿಗಳು ನಿಮ್ ಜೊತೆ? ಹೇಳ್ರಿ ಸರ್. ನಾಗರಾಜ್ ಗೌಡ್. ನಾಗರಾಜ್ ಗೌಡ್ರೆ, ನಮಸ್ಕಾರ. ಈಗಾಗಲೇ ನೀವು ಮಾವಿನ ಸಸಿಯನ್ನು ಹಾಕಿದ್ರಲ್ಲ? ಹಾಕಿವ್ರಿ ಸರ್, ಒಣಗಿ ಹೋಗ್ಯಾವ. ನಿಂಬೆ ಗಿಡ ಪಾಪ ಸಪೋರ್ಟ್ ಗಿಡ ಅಷ್ಟೇ ಉಳಿದವ್ರಿ ಸರ್. ಮಾವಿನ ಗಿಡ ಒಣಗತ್ತೇವ, ಅದಕ್ಕೆ ಕೆಳಗಿದ್ವಿ. ಯಾಕಂದ್ರೆ ಮಾವಿಗೆ, ಯಾಕಂದ್ರೆ ಅದಕ್ಕೆ ಲವಣಾಂಶದ ಬಹಳ ಸೆನ್ಸಿಟಿವ್ ಇರ್ತವೆ ಕ್ರಾಪ್. ಯಾಕೆ ಲವಣಾಂಶ ಹೊಲಪ್ಪಿ ಜಾಸ್ತಿ ಇದ್ರು ಅದಕ್ಕೆ ಮಾವಿಗೆ ತಡ್ಕೊಳ್ಳುವಂತ ಶಕ್ತಿ ಇರಂಗಿಲ್ಲ. ನೀವು ಆದ್ರಿಂದ ನೀವು ಪ್ರಾರಂಭಿಕದಲ್ಲೇ ಒಂದು ಮಣ್ಣಿನ ಪರೀಕ್ಷೆ ಮಾಡಿಸಿ ಈ ಭೂಮಿಯಲ್ಲಿ ಮಾವು ಹಾಕ್ಬಹುದು, ಹಂಗೆ ನಿಂಬೆ ಹಾಕ್ಬಹುದು ಅಂತ ಸ್ವಲ್ಪ ಒಂದು ಇದಕ್ಕೆ ಬಗ್ಗೆ ಗಮನ ಕೊಟ್ಟು ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಇನ್ನೂ ಕಾಲ ಮಿಂಚಿಲ್ಲ. ಈಗಾದ್ರೂ ನಿಮ್ಮ ಸಮೀಪ ಇರುವಂತ ಗುಲ್ಬರ್ಗಾದಲ್ಲಿ ಒಂದು ಮಣ್ಣು, ಯಾದಗಿರಿ ಅಂತ, ಯಾದಗಿರಿದಲ್ಲಿ ಅಲ್ಲೂ ಮತ್ತು ಮಣ್ಣು ಪರೀಕ್ಷಾಲಯ ಇದೆ. ಅಲ್ಲಿ ನೀವು ಕೃಷಿ ವಿಜ್ಞಾನ ಕೇಂದ್ರ ಭೇಟಿಯಾಗಿ ಅಲ್ಲಿ ಮಣ್ಣಿನ ಮಾದರಿಯನ್ನು ಕಳಿಸಿ ಇದು ಮಾಡಬಹುದು. ಅದು ಆಗದಿದ್ರೆ ನಮ್ಮ ಕೃಷಿ ವಿಜ್ಞಾನಕ್ಕಿಂತ ರಾಯಚೂರಲ್ಲೂ ಆ ಸೌಲಭ್ಯ ಇದೆ. ಇಲ್ಲೂ ಮಾಡಿಸಿ ಇದು ಮಾಡಿಸಿ. ರಾಯಚೂರು ಸಮೀಪ ಆಗತ್ತಂದ್ರೆ ಗೌಡ್ರ ನಿಮ್ಗೆ ಹೌದು ಅಂದ್ರೆ ಇಲ್ಲೇ ತಂದು ಕೊಟ್ಬಿಡ್ರಿ ನೀವು, ಬೆಸ್ಟ್ ಪರೀಕ್ಷೆ ಮಾಡಿಸ್ಬಿಡ್ರಿ ಮಣ್ಣು. ಅಂದ್ರೆ ಗೊಬ್ಬರ ಗಿಬ್ಬರ ಹಾಕಿ ಮಣ್ಣು ಅಲ್ಲ, ಗೊಬ್ಬರ ಅದು ಹಾಕಿರ್ಬಾರ್ದು. ಮತ್ತೆ ಸರ್ಕಾರಿ ಗೊಬ್ಬರ ಏನಾರ ಹಾಕಿರಿ ಈಗ? ಇಲ್ರಿ ಸರ್, ಹಾಕಿಲ್ರಿ. ನಾವು ಏನು ಹಾಕಿಲ್ಲ. ಏನ್ ಹಾಕಿಲ್ರಿ? ಗೊಬ್ಬರ ಹಾಕಿರ್ಬೋದು, ಆಡಿನ ಗೊಬ್ಬರ. ಯಾವಾಗ ಹಾಕಿರಿ? ಈಗ ಒಂದು ತಿಂಗಳ ಆಯ್ತು ಹಾಕಿ. ಆಡಿನ ಗೊಬ್ಬರ ಹಾಕಿರಿ? ಆಡಿನ ಗೊಬ್ಬರ ಹಾಕ್ತಿವ್ರಿ, ಮಸಾಲೆ ಗಿಸಲ್ಲಿ ಏನ್ ಹಾಕಲ್ರಿ. ಪರವಾಗಿಲ್ಲ, ಸಾಲದ ಮಧ್ಯದಲ್ಲಿ ನಡುವು ಸಾಲ ಇರ್ತಾವಲ್ಲ, ಸಾಲಿನ ನಟ್ ನಡುವ ಮಣ್ಣಿನ ಮಾದರಿ ತಕ್ಕೋಬೇಕು ನೀವು. ಅಂದ್ರೆ ಒಂದು ಫೂಟ್ ಒಳಗೆ, ಒಂದು ಫೂಟ್ ಒಳಗೆ. ಯಾಕಂದ್ರೆ ಇದು ತೋಟಗಾರಿಕೆ ಬೆಳೆ ಹಚ್ಚಿರೋದ್ರಿಂದ ಒಂದು ಫೀಟ್ ನಷ್ಟು ಹಡ್ಡಿ ಒಳಗಡೆ ಮಣ್ಣನ್ನ ಅಲ್ಲೆಷ್ಟು ಅಲ್ಲೆಷ್ಟು ಅಲ್ಲೆಷ್ಟು ಬೇರೆ ಬೇರೆ ಕಡೆಯಿಂದ ಒಂದೊಂದು ಅರ್ಧ ಕೆಜಿ ಕಲೆಕ್ಟ್ ಮಾಡ್ಕೊಂಡು ಒಂದು ಕೆಜಿ ಅಷ್ಟು ಆದ್ರೆ ಸಾಕು. ಎಲ್ಲ ಮಿಕ್ಸ್ ಮಾಡಿ ಅದ್ರಾಗ ಒಂದ್ ಕೆಜಿ ತಂದು ಕೊಟ್ರೆ ಸಾಕು. ಅಷ್ಟು ಮಾಡಿಸ್ರಿ ಹಂಗಾರ. ರಾಯಚೂರಿಗೆ ತಂದು ಕೊಟ್ಬಿಡ್ರಿ, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಒಳ್ಳೇದು. ನಮಸ್ಕಾರ. ನಮಸ್ಕಾರ. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್? ನಾವು ಜೋಗ ಗ್ರಾಮದಿಂದ ಭೀಮನಗೌಡ ಪಾಟೀಲ್ ಸರ್. ತಮ್ಮ ಎಲ್ಲರಿಗೆ ಶುಭ ಸಂಜೆ, ನಮಸ್ಕಾರಗಳು. ನಮಸ್ಕಾರ ಗೌಡ್ರೆ. ಓಕೆ ಸರ್. ಇವತ್ತು ನೀರು ಮತ್ತು ಮಣ್ಣಿನ ಪರೀಕ್ಷಾ ಕಾರ್ಯಕ್ರಮ ಇದೆ ಸರ್, ನೇರ ಫೋನ್ ಇನ್ ಕಾರ್ಯಕ್ರಮ. ಹೌದ್ರಿ. ಅದಕ್ಕೆ ನಾವು ಫೋನ್ ಮಾಡಿದ್ವಿ ಸರ್. ಈಗ ನಮ್ಮ ಒಂದು ಸವಳು ಭೂಮಿ ಇದೆ ಸರ್. ಸವಳು ಭೂಮಿನಲ್ಲಿ ಅದು ಭತ್ತ ನಾಟಿ ಮಾಡಿದಾಗ ನಾಟೆಲ್ಲ ಎಗರೋಗ್ಬಿಡ್ತ ಸರ್. ಒಂದು ಗೊಬ್ಬರ ಎರಡು ಗೊಬ್ಬರ ಹಾಕಿದ ಮೇಲೆ ಎಗರೋಗ್ಬಿಡ್ತ ಸರ್. ಹಂಗಾಗಿ ಸ್ವಲ್ಪ ನಾವು ಮಣ್ಣಿನ ಪರೀಕ್ಷೆ ಮಾಡ್ಬೇಕು. ಆಮೇಲೆ ನಮ್ಮ ತುಂಗಭದ್ರಾ ನದಿಯ ನೀರು ನಾವು ಬಳಕೆ ಮಾಡ್ಕೊಂತೀವಿ ಸರ್. ಇದು ಭತ್ತದ ಬೆಳಿಗ್ಗೆ ಅದು ನೀರಿನ ಪರೀಕ್ಷೆ ಕೂಡ ಮಾಡಿಸ್ಬೇಕಂತೀರ ಏನ್ರಿ? ಈಗ ತುಂಗಭದ್ರಾ ನದಿಯಿಂದ ಆದ್ರೆ ಅದರದ್ದು ವಿಶೇಷವಾಗಿ ನೀರು ಚೆನ್ನಾಗಿರುತ್ತವೆ. ಆದ್ರೆ ಅಲ್ಲಿ ಸಮಸ್ಯೆ ಅಂದ್ರೆ ಬಸಿ ಬರುವುದ್ರಿಂದ, ನೀವು ಭತ್ತ ಬೆಳೀತಿರಲ್ಲ, ಭತ್ತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಅವಶ್ಯಕತೆ ಇರುತ್ತವೆ. ಮತ್ತು ತಗ್ಗು ಪ್ರದೇಶದಲ್ಲಾಗಿದ್ರೆ ಮೇಲಿಂದ ಎಲ್ಲದ್ದು ಏನು ರಸಗೊಬ್ಬರದ ಅಂಶ ಎಲ್ಲ ಕೆಳ ಭೂಮಿಯಲ್ಲಿ ಸಂಗ್ರಹವಾಗುವುದರಿಂದ ನಿಮ್ಮ ಭೂಮಿ ಸವಳು ಮತ್ತು ಜವಳು ಭೂಮಿಯಾಗಿ ಮಾರ್ಪಾಡಾಗಿರ್ತವೆ. ಇದು ಒಂದೇ ಸಡನ್ ಇದಾಗಂಗಿಲ್ಲ. ನಾವು ಮಾಡುವಂಥ ತಪ್ಪು ಪದ್ಧತಿಯಿಂದ 8-10 ವರ್ಷದಲ್ಲಿ ಈ ಜವಳು ಭೂಮಿ, ಸವಳು ಭೂಮಿ, ಕ್ಷಾರ ಭೂಮಿಯಾಗಿ ಮಾರ್ಪಾಡಾಗ್ತವೆ. ಆದ್ರಿಂದ ತಾವು ಭೀಮನಗೌಡರು ದಯವಿಟ್ಟು ಒಂದ್ಸಲ ಮಾದರಿಯನ್ನು ಪರೀಕ್ಷೆ ಮಾಡ್ರಿ. ಇದು ಇದು ಸವಳು ಭೂಮಿಗೆ ಇದು ಜಿಂಕು ಅದು ಹಾಕಿದ್ರೆ ಸ್ವಲ್ಪ ಇದಾಗ್ತದ ಅಂತ ಹೇಳ್ತಾರ್ರಿ ನಮ್ಮ ಗೊಬ್ಬರ ಅಂಗಡಿದವರು. ಅಲ್ಲೆಲ್ಲ ನೀವು ಗೊಬ್ಬರದ ಅಂಗಡಿಗೆ ಹೋಗಿ ಅವರು ಸಾಕಷ್ಟು ಏನೇನು ಹೇಳ್ತಾರೆ ಅದಕ್ಕೆ ಇದು ಮಾಡಬೇಡ್ರಿ. ಫಸ್ಟ್ ಅದರಲ್ಲಿ ಎಷ್ಟು ಲವಣಾಂಶ ಇದೆ ಅದನ್ನು ಚೆಕ್ ಮಾಡಿಸ್ರಿ. ಅವುಗಳ ಮೇಲೆ ನಾವು ಬೆಳೆಗಳ ಆಯ್ಕೆಯನ್ನು ನಾವು ಮಾಡ್ಕೊಳ್ಬಹುದು. ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕಂತೀರಿ? ಒಂದ್ಸಲ ಮಾಡಿಸ್ರಿ, ಯಾಕಂದ್ರೆ ಪ್ರತಿ ವರ್ಷ ಮಾಡುವಂತ ಅವಶ್ಯಕತೆ ಇಲ್ಲ. ಪ್ರತಿ 3 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ನೀವು ಮಾಡಿದ್ರು ಸಾಕಾಗತ್ತೆ. ಅದರ ಆಧಾರದ ಮೇಲೆ ನೀವು ಭತ್ತ ಬೆಳಿಬಹುದು, ಬೇರೆ ಹತ್ತಿ ಬೆಳಿಬಹುದು, ಸೂರ್ಯಕಾಂತಿ ಬೆಳಿಬಹುದು. ಹೊರತು ಏನೈತಿ, ಏನ್ ಹಾಕ್ಬೇಕು ಅನ್ನೋದು ಹೇಳ್ತಾರೆ ನಿಮಗೆ, ಗೊತ್ತಾಗತ್ತೆ. ಅದೇ ರೀ, ಅದೇನು ಸವಳಾಗೈತೆ ಅಂತಿರ್ಲ, ಭೂಮಿದು ಪ್ಲಾಟಿಂದು ಎಲ್ಲ ಬೆಳೆ ಕಟಾವಾದ ಮೇಲೆ ಬ್ಯಾಸಗಿ ಒಳಗೆ ಈಗ ಖಾಲಿ ಇತ್ತಂದ್ರೆ ಖಾಲಿ ಇದೆಯಾ ಈಗ? ನೀವು ಮಣ್ಣು ಮಾದರಿ ತೆಗೆದಿಟ್ಕೊಂಡ್ಬಿಡ್ರಿ ಈಗ, ತೆಗೆದು ಮನೆಯಾಗ ಇಟ್ಕೋರಿ, ಇಟ್ಕೊಂಡ್ ನೀವು ಒಂದು ವಾರದ ಮೇಲೆ ತಂದು ಕೊಡ್ರಿ ಕೃಷಿ ವಿಜ್ಞಾನ ಕೇಂದ್ರಕ್ಕ. ಓಕೆ ಸರ್. ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿಗೆ ತಂದು ಕೊಡ್ರಿ. ಬಟ್ ನೀವು ಯಾವ ರೀತಿ ಮಾದರಿ ತಗೊಳ್ತೀರಾ ಭೀಮಗೌಡ್ರ? ಯಾವ್ದ್ರಿ ಮಾದರಿ, ಮಣ್ಣಿಂದು ಸ್ಯಾಂಪಲ್ ಹೆಂಗ್ ತಕೋತೀರ ಅಂತ ನೀವು? ಒಂದು 3 ಇಂಚ್ ಒಳಗೆ ತಕೊಂಡ್ಬರ್ತದೆ ಸರ್. ಎಲ್ಲಿ ನಮ್ಗ ಸೌಳ ಭೂಮಿ ಎಲ್ಲಿ ನಾರು ಎಗಿರೋತದ ಸರ್, ಅಲ್ಲಿ ತಗೊಂಡ್ ಬರ್ಬೇಕಂತ ಮಾಡಿದ್ವಿ ಸರ್. ಆ ರೀತಿ ಮಾಡ್ಬೇಡ್ರಿ, ಸೌಳ ಭೂಮಿ ಇರುವಂತದ್ದು ಒಂದ್ ಇದು ಮಾಡ್ಕೊಂಡ್ರಿ, ಒಂದು ಸ್ಯಾಂಪಲ್ ಪಾಯಿಂಟ್ ಮಾಡ್ಕೊಂಡ್ರಿ, ಚೆನ್ನಾಗಿರುವುದು ಒಂದು ಮಾದರಿ ತಕೊಳ್ರಿ. ತಕೊಳ್ಳುವಂತ ಭೂಮಿಯಲ್ಲಿ ಇಂಗ್ಲಿಷ್ ಜೆಡ್ ಆಕಾರದಲ್ಲಿ ಹೋಗಿ ವಿ ಆಕಾರದ ತಗ್ಗನ್ನ ತೆಗೀರಿ. ಸಲ್ಕಿ ಮತ್ತು ವಿ ಆಕಾರದ ತಗ್ಗ ಎಷ್ಟು ಒಳಗ್ ತಕೋಬೇಕಂತ ಕೇಳ್ತಾರ? 30 ಸೆಂಟಿಮೀಟರ್ ಆಳ, 1 ಫೂಟ್. 1 ಫೂಟ್ ರೀ, 1 ಅಡಿ. 1 ಫೀಟ್ ವಿ ಆಕಾರ ತಗ್ಗ ತೆಗೆದು ಒಂದ್ ಕಡೆ ಕಟ್ಟೋಡಿದ್ರಿ, ಮೇಲಿಂದ ಕೆಳಗವರೆಗೂ ಮಣ್ಣಿನ ಪದರ ಪದರ್ ಬರ್ಬೇಕ್ರಿ. ಮ್ಯಾಗಿನಿಂದ 1 ಫೂಟ್ ತನ ಒಂದ್ ಪದರ್ ಬರ್ಬೇಕು. ಒಂದ್ ಪದರ್ ಹಂಗ ತಕೊಂಡ್ಬಿಟ್ಟು ಒಂದ್ 3-4 ತಾವದಲ್ಲಿ ಎಲ್ಲಿ ಸೌಳ ಭೂಮಿ ಐತೆಲ್ಲ, 3-4 ತಾವದಲ್ಲಿ ತಕ್ಕೋರದನ. ಒಂದ್ ಫೂಟ್ ಒಳಗ ಲೇಯರ್ ಲೇಯರ್ ಒಂದ್ ಲೇಯರ್ ಮಳೆಗಿನ ಮ್ಯಾಗಿನಿಂದ ತೆಳಗಿನ ತನ ಲೇಯರ್ ಅದನ್ನ ಕುರುಪಿಯಿಂದ ಕೆದರಿಕೊಂಡು ಒಂದ್ 4-5 ತಾವದಲ್ಲಿ ತಕೊಂಡು ಸೌಳಿಂದು ಒಂದ್ ಸ್ಯಾಂಪಲ್ ಮಾಡ್ರಿ, ಚಲೋ ಭೂಮಿದ ಒಂದ್ ಸ್ಯಾಂಪಲ್ ಮಾಡ್ರಿ. ಎರಡು ತಗೊಂಬರ್ರಿ, ಸಪರೇಟ್ ಮಾಡ್ರಿ, ಗೊತ್ತಾಗ್ಬಿಡುತ್ತಲ್ಲಿ. ಆ ಲವಣಾಂಶ ಎಷ್ಟೈತಿ, ಏನ್ ಹಾಕ್ಬೇಕು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ಅಂದ್ರೆ ನಿಮ್ಗೆ ಅನುಕೂಲ ಆಗ್ಬಿಡುತ್ತೆ. ಏನ್ ಹಾಕ್ಬೇಕು ಅನ್ನೋದು ಹೇಳ್ತಾರೆ, ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ಬಿಟ್ರೆ ಮತ್ತೆ ಅದು ನಿಮಗೆ ಒಳ್ಳೆ ಬೆಳೆ ಬರಕ್ ಅನುಕೂಲ ಆಗುತ್ತೆ. ಈ 5-6 ಕಡೆ ತೆಗ್ದಾದ್ಮೇಲೆ ಕಂಪ್ಲೀಟ್ ಮಿಕ್ಸ್ ಮಾಡ್ರಿ. ಹಾ, ಮಿಕ್ಸ್ ಮಾಡ್ಬೇಕು ಅದನ್ನ. ಮಿಕ್ಸ್ ಮಾಡಿ 4 ಭಾಗ ಮಾಡ್ರಿ. 4 ಅದಾದ್ಮೇಲೆ ಕಲ್ಲು ಕಸ ಕಡ್ಡಿ ಏನೇ ಇದ್ರು ಹೊರಗಾಕ್ರಿ. 4 ಎದುರಿನ 2 ಭಾಗವನ್ನು ಸೇರಿಸ್ರಿ, ಉಳಿದ 2 ಭಾಗವನ್ನು ಚೆಲ್ಬಿಟ್ರಿ. ಈ ರೀತಿ ಒಂದು ಲಾಸ್ಟಿಗೆ ಒಂದು 1/4 ಕೆಜಿ 500 ಗ್ರಾಮ್ ಬರುವಲ್ಲಿವರೆ ಈ ರೀತಿ ಪ್ರೊಸೀಜರ್ ಅನ್ನು ಮಾಡ್ರಿ. ಹಾಕಿ ಒಂದು ಪಾಲಿಥಿನ್ ಕವರ್ ಅಲ್ಲಿ ಹಾಕ್ರಿ. ನಿಮ್ಮ ಹೆಸರು, ಅಡ್ರೆಸ್, ಸರ್ವೆ ನಂಬರ್ ಎಲ್ಲ ಹಾಕಿ ನಮ್ಮ ಕೃಷಿ ವಿಜ್ಞಾನಕ್ಕಿಂತ ರಾಯಚೂರಿಗೆ ತಂದು ಕೊಟ್ರಿ. ಓಕೆ ಸರ್, ನಮಗೆ ಮಾಹಿತಿ ಕೊಟ್ಟಿರ್ತಕ್ಕಂತೆ ತಮಗೆ ಎಲ್ಲರಿಗೂ ಧನ್ಯವಾದ ಸರ್. ಒಳ್ಳೇದು, ಕರೆ ಮಾಡಿದಕ್ಕೆ ಧನ್ಯವಾದ ಭೀಮನಗೌಡ್ರಿ. ಓಕೆ ಸರ್, ನಮಸ್ತೆ. ನಮಸ್ಕಾರ, ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ ರೀ. ನಮಸ್ಕಾರ, ತಾವು ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠದ ಮಾತಾಡಿದ್ರೆ ಸರ. ರಾಯಬಾಗ್ ತಾಲೂಕು ನಮ್ಮ ಒಂದು, ನೀವು ಅಲ್ಲಿಂದ ಫೋನ್ ಮಾಡ್ತಿದ್ದೀರಿ ರಾಯಬಾಗ್ ತಾಲೂಕಿಂದ? ಹೌದ್ರಿ ಸರ. ಶಿವಲಿಂಗಯ್ಯ ಅವರೇ, ಕೇಳಿ, ತಾವು ಏನೇನ್ ಬೆಳೀತಾ ಇದ್ದೀರಿ ಬೆಳೆಗಳನ್ನ? ಸರ್, ನಾವು ಜಾಸ್ತಿ ಇಲ್ರಿ, ನಮ್ದು ಹೇಳಿಕೆ ಬೆಳಗಾವಿ ಜಿಲ್ಲೆ ಕಬ್ಬನ್ನ ಜಾಸ್ತಿ. ಹೌದು, ಕಬ್ಬಿನ ಪ್ರದೇಶ ಬೆಳಗಾವ್. ಹೌದ್ರಿ, ಆ ಕಬ್ಬಿನ ಪ್ರದೇಶದಲ್ಲಿ ನೀರಿನ ಬೆಳಗ್ಗೆ ಹೆಂಗ್ ಮಾಡ್ಬೇಕು ಅನ್ನೋದು ನಮಗ ಒಂದ್ ಸ್ವಲ್ಪ ಮಾಹಿತಿ ಕೊಟ್ಟರೆ ಬಹಳ ಒಳ್ಳೇದ್ರಿ. ನೀರು ಯಾವ್ದು ಉಪಯೋಗ ಮಾಡ್ತೀರಿ ಕಬ್ಬಿನ ಬೇಸಾಯಕ್ಕೆ? ತಾವು ಹೊಳೆ ನೀರ್ ಹಾಕ್ತಿರೋ, ಬಾವಿ ನೀರ್ ಇದೆಯೋ, ಬೋರ್ ಇದೆಯಾ, ಏನಿದೆ ನಿಮ್ದು? ಇಲ್ರಿ ಸರ್, ಬಾವಿ ನೀರನ್ನ ಯೂಸ್ ಮಾಡ್ತೀರಿ ಸರ್ ಜಾಸ್ತಿ. ಈಗ ನೀರು ಬಾವಿ ನೀರ್ ಮತ್ತ ನಮ್ದು ಕೆನಾಲ್ ವ್ಯವಸ್ಥೆ ಇರೋದ್ರಿಂದ ಯಾವಾಗ ಕೆನಾಲ್ ನೀರನ್ನು ಹಾಕ್ತೀವಿ. ಕೆನಾಲ್ ಅಂದ್ರೆ ನಿಮ್ಗೆ ತುಂಗಭದ್ರಾ ಇದು ಬರುತ್ತಾ, ಮಲಪ್ರಭಾ? ಇಲ್ರಿ ಸರ್, ಇದು ಕೃಷ್ಣಾ ರೀ. ಕೃಷ್ಣ ಎಡದಂಡೆ ಬರುತ್ತೆ, ಕೃಷ್ಣ ಎಡದಂಡೆ ಕಾಲುವೆ ನೀರು. ಎಡದಂಡೆ ಕಾಲುವೆ ಘಟಪ್ರಭಾ. ಹೇಗೆ ಕಬ್ಬು ಒಂದೊಂದು ಎಕರೆಗೆ ಎಷ್ಟಂತ ತೆಗಿತೀರಿ ಶಿವಲಿಂಗಪ್ಪ ಅವ್ರೆ? ಹಲೋ, ಹಲೋ, ಹೇಳ್ರಿ ಸರ್ ಅದ್ರ ಬಗ್ಗೆ. ಈಗ ನಿಮ್ಗೆ ಏನ್ ಕೇಳಿದ್ರಿ ಹೇಳ್ರಿ, ನೀರಿಂದು ಯಾವ ರೀತಿ ನೀರಿನ ಯಾವ ಪ್ರಕಾರ, ಏನ 15 ದಿನಕ್ಕೊಮ್ಮೆ ಹಾಕ್ಬೇಕು, ಏನ ಈಗ ಶಿವಲಿಂಗೌಡ್ರ ನಿಮ್ದು ಕಪ್ಪು ಭೂಮಿ ಅಲ್ಲ ಆ ಕಡೆ ಬೆಳಗಾವ್ ಸೈಡ್, ಹೌದಾ? ಪ್ರತಿ 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ಒಂದ್ಸಲ ನೀರ್ ಕೊಟ್ರೆ ಸಾಕು. ಅತಿಯಾದ ನೀರಿದೆ, ಕಾಲುವೆ ನೀರಿದೆ, ಕೃಷ್ಣಾ ನೀರಿದೆ ಅಂತ ಬಹಳಷ್ಟು ನೀರನ್ನ ಹಾಯ್ಸಕ್ ಹೋಗ್ಬೇಡ್ರಿ. ಬೋಧನ್ ಮಾಡ್ರಿ, ಬೋಧನ್ ಕೆಳಗಡೆ ಇದಿರುತ್ತೈತಲ್ಲ ಅಲ್ಲಿ ಕಬ್ಬಿಗೆ ನೀರು ಪ್ರತಿ 15-20 ದಿನಕ್ಕೊಮ್ಮೆ ಕೊಟ್ರೆ ಸಾಕಾಗತ್ತೆ. ಯಾಕಂದ್ರೆ ಅತಿಯಾದ ನೀರು ಅಮೃತನೂ ಸಹ ವಿಷವನ್ ಇದಾಗಿರ್ತಾವ. ಆಮೇಲೆ ನೀರು ಪರೀಕ್ಷೆ ಮಾಡಿಸಲ್ಲ ನಿಮ್ ಬಾವಿ ನೀರಿಂದು? ಬಾವಿ ನೀರು ಪರೀಕ್ಷೆ ಕಂಪಲ್ಸರಿ ಮಾಡಿಸ್ಬೇಕ್ರಿ ಸರ್. ಅಲ್ಲ ಮಾಡಿಸ್ರಿ, ನಿಮ್ಗೆ ಗೊತ್ತಾಗದ ರಿಸಲ್ಟ್ ಹೆಂಗೈತಪ್ಪ, ನೀರ್ ಚಲೋ ಐತಿಲ್ಲ ಅಂತೇಳಿ? ಹೌದಿಲ್ಲ, ಬೆಳಗಾವದಲ್ಲಿ ಕೃಷಿ ವಿಜ್ಞಾನ ತುಕಾನಟ್ಟಿ ಇಲ್ಲಿ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅಲ್ಲಿ ಸಂಪರ್ಕ ಮಾಡಿ ನೀವು ಇದು ಮಾಡಿಸಬಹುದು. ಆಯ್ತು ಸರ್, ಎಲ್ಲ ಮಾಹಿತಿಗೆ ಧನ್ಯವಾದಗಳು ಸರ್. ಒಳ್ಳೇದು, ಕರೆ ಮಾಡೋದಕ್ಕೆ ಧನ್ಯವಾದ ತಮಗೆ. ಥ್ಯಾಂಕ್ಸ್ ಸರ್. ಒಳ್ಳೇದು. ಈಗ ಮುಖ್ಯವಾಗಿ ಭೂಮಿ ತಾವು ಹೇಳಿದ್ರಿ, ಮಣ್ಣು ಪರೀಕ್ಷೆಯಲ್ಲಿ ಲವಣಾಂಶವನ್ನು ಟೆಸ್ಟ್ ಮಾಡ್ತೀವಿ, ಆಮೇಲೆ ಸಾವಯವ ಇಂಗಾಲವನ್ನು ಮಾಡ್ತೀವಿ, ಜೊತೆಗೆ ಸಾರಜನಕ ರಂಜಕ ಪೊಟ್ಯಾಷನ್ನು. ಈಗ ಮುಖ್ಯವಾಗಿ ಕೊರತೆಯ ಲಕ್ಷಣ ಅಂತಂದಾಗ ಲವಣಾಂಶ ಎಷ್ಟಿದ್ದರೆ ಅದು ಹಾನಿಕಾರಕ ಬೆಳೆಗಳಿಗೆ? ನಿಮ್ಮ ಮಣ್ಣು ಪರೀಕ್ಷೆಯನ್ನು ಮಾಡಿದ ಮೇಲೆ ಲವಣಾಂಶ ಎಷ್ಟಿರಬೇಕು, ಯಾವ ರೇಂಜ್ನಲ್ಲಿದ್ದರೆ ಒಳ್ಳೆಯದಂತೀರಿ ಲವಣಾಂಶ? ಲವಣಾಂಶ 4 ಮಣ್ಣಿನಲ್ಲಾದರೆ 4 ಡೆಸಿಸೈಮಲ್ ವರೆಗೂ ಅದನ್ನು ನಾವು ಬೆಳೆಗಳು ತಾಳ್ಕೊತಾವೆ, ತಾಳ್ಕೊಳ್ಳುತ್ತವೆ, ಸಹಜ ಮಣ್ಣಂತ ನಾವು ಕರಿತೀವಿ. 4 ಜಾಸ್ತಿ ಹೋದರೆ ಆಗ ಈ ಲವಣಾಂಶ ಏನು ವಿಷಕಾರಿಯಾಗಿ ಪರಿಣಮಿಸಿ ಇದ್ದಂಥ ಬೆಳೆಗಳೆಲ್ಲ ಒಣಗಲಿಕ್ಕೆ ಶುರುವಾಗಿಬಿಡ್ತವೆ. ಆದರೆ ಸೇಫರ್ ಸೈಡ್ ಅಂದರೆ 2 ನಾವು ಇಟ್ಕೊಳ್ಳೋದು ಬೆಸ್ಟ್. 2 ಭಾಳ ಒಳ್ಳೆಯದು, 2 ಚೆನ್ನಾಗಿದೆ ಅಂತಲೂ ನಾವು ಹೇಳ್ಬೋದು. ಹೇಗೆ ಲವಣಾಂಶಗಳು ಜಾಸ್ತಿ ಇತ್ತಂದರೆ ಯಾಕೆ ಬೆಳೆ ಅಲ್ಲಿ ಕುಂದರೋದಿಲ್ಲ ಅಂತೀರಿ, ಯಾಕೆ ಬೆಳೆ ಬರೋದಿಲ್ಲ ಅಲ್ಲಿ, ಏನು ಸಮಸ್ಯೆ? ಯಾಕಂದರೆ ಈ ಲವಣಾಂಶ ಹೇಳೋದು ಒಂದು ಪೋಷಕಾಂಶಗಳ ಒಂದು ಮಿಶ್ರಣ ಅಂತ ನಾವು ಹೇಳ್ಬೋದು. ಅಂದರೆ ಉಪ್ಪಿನ ಅಂಶ ಅಂತೀರ, ಲವಣ ಅಂದ್ರೆ ಬೇರೆ ಬೇರೆ ಲವಣಗಳಿರ್ತವೆ. ಬೇರೆ ಬೇರೆ ಒಂದು ಪೋಷಕಾಂಶಗಳನ್ನು ಮಿಶ್ರಣ ಇರುವಂಥದ್ದು ಒಂದು ಲವಣ ಅಂತ ಹೇಳ್ಬೋದು. ಇದು ಸಸ್ಯಗಳಿಗೆ ಪೋಷಕಾಂಶಗಳಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಈಗ ಈ ಲವಣಾಂಶದ ಪ್ರಮಾಣ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಈಗ ಗಿಡದಲ್ಲಿರುವಂತ ಎಲ್ಲ ಒಂದು ನೀರು ಮತ್ತು ಪೋಷಕಾಂಶ. ಒಂದು ಒಂದು ಕರೆ ಇದೆ. ಹಲೋ, ನಮಸ್ಕಾರ ರೀ. ನಮಸ್ಕಾರ ಸರ್. ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್? ನಾವು ಇಲ್ಲಿ ಗುಲ್ಬರ್ಗ ಜಿಲ್ಲೆಯಿಂದ ಸರ್. ಗುಲ್ಬರ್ಗ ಜಿಲ್ಲೆ ಯಾವ್ರಿ? ಯಡ್ರಾಮಿ ತಾಲೂಕ ಸರ್, ಮಾಗನಗೆರೆ ಅಂತ ಊರು ಸರ್ ನಮ್ದ್ರಿ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಯೋಗೇಂದ್ರ ಅಂತ ಸರ್. ಯೋಗೇಂದ್ರ ಅವರೇ, ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆ ಬಗ್ಗೆ ನಿಮ್ಮ ಪ್ರಶ್ನೆಯನ್ನ ಕೇಳಿ ಯೋಗೇಂದ್ರ ಅವರೇ. ಸರ್, ನಾ ಮಣ್ಣು ಪರೀಕ್ಷೆ ಅಂದ್ರೆ ಸರ್, ಮೊನ್ನೆ ತಾನೇ ಸಾಲ್ ಟೆಸ್ಟ್ ಕೊಟ್ಟು ಬಂದಿವಿ ಸರ್ ನಾವು ಗುಲ್ಬರ್ಗ ಕೃಷಿ ವಿಜ್ಞಾನ ಕೇಂದ್ರಕ್ಕೆ. ಅವರು ಟೆಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರೆ ಸರ್, 15 ಆಯ್ತು, 15 ಆದ್ಮೇಲೆ ಹೇಳ್ತೀವಿ ಅಂತ ಅಂದಿದ್ದಾರೆ ಸರ್ ನಮ್ಗೆ. ಶ್ರೀನಿವಾಸ ಅವ್ರ ಹತ್ರ ಕೊಟ್ಟಿದ್ರ? ಹಾ ಸರ್, ಶ್ರೀನಿವಾಸ ಅವ್ರ ಹತ್ರ ಸರ್. ಅವರು ನಮ್ಮ ಇದೂರು ಕಲಿಗೆ ಅವರು, ನಮ್ಮ ಫ್ರೆಂಡೆ ಅವರು. ಹೌದು ಸರ್, ಆಗ್ಲೇ ಮಾಡಿರ್ತಾರ ಅವರು. ಆ ಒಂದು ರಿಪೋರ್ಟ್ ಆಧಾರದ ಮೇಲೆ ಅವರಿಗೆ ಇನ್ನು ಭೇಟಿಯಾಗ್ರಿ, ಮತ್ತು ಇದಾಗಿಲ್ಲ ಅಂದ್ರೆ ನಮ್ಮನ್ನು ಸಹ ಕಾಂಟ್ಯಾಕ್ಟ್ ಮಾಡ್ರಿ. ಯಾವ ರೀತಿ ಮುಂದುವರಿಬೇಕು ರಿಪೋರ್ಟ್ ಆಧಾರದ ಮೇಲೆ, ಅದಕ್ಕೆ ನಿಮ್ಗೆ ಸೂಕ್ತವಾದ ಮಾಹಿತಿಯನ್ನು. ಈಗ ಮೊದಲ ಯೋಗೇಂದ್ರ ಅವರು, ತಾವು ಯಾವಾಗ ಮಾಡಿಸಿದ್ರಿ ಮಣ್ಣು ಪರೀಕ್ಷೆಯನ್ನ? ಸರ್, ನಾವು ಇವಾಗ ರೀಸೆಂಟ್ ಆಗಿ ಮಾಡಿಸಿದ್ರ ಸರ್, ಇವಾಗ ಒಂದು 3 ಸರ್ ಇವಾಗ ಕೊಟ್ಟು ಬಂದು. ಅಲ್ಲ, ಮುಂಚೆ ಎಷ್ಟು ವರ್ಷದಿಂದ ಮಾಡಿಸಿದ್ರಿ? ಇಲ್ಲ ಸರ್, ಮುಂಚೆ ಏನು ಮಾಡಿಸಿಲ್ಲ ಸರ್. ನಾವು ಏನು ಬೆಳೆಗಳನ್ನ ಬೆಳೀತಾ ಇದ್ದೀರಿ ಸರ್? ಹತ್ತಿ ತೊಗರಿ ಬೆಳೀತಾ ಇದ್ವಿ ಸರ್ ಹೆಚ್ಚಾನೆಚ್ಚು. ನಾವು ಒಣಬೇಸಾಯನ? ಇಲ್ಲ ಸರ್, ನೀರಾವರಿ ಇದೆ ಸರ್. ಹತ್ತಿ ಮತ್ತು ತೊಗರಿ ನೀರಾವರಿಯಲ್ಲ ಬೆಳಿತೀರಿ? ಹಾ ಸರ್. ಯೋಗೇಂದ್ರ ಅವರು, ಹತ್ತಿಗೆ ಎಷ್ಟು ರಾಸಾಯನಿಕ ಗೊಬ್ಬರ ಕೊಡ್ತೀರಿ ಸರ್? ರಾಸಾಯನಿಕ ಗೊಬ್ಬರ ಸರ್ ಅಂದ್ರೆ ಸರ್ಕಾರಿ ಗೊಬ್ಬರ ಜಾಸ್ತಿ ಕೊಡ್ತಾ ಇದ್ವಿ ಸರ್. ನಾವು ಯೂರಿಯಾ ಪೊಟ್ಯಾಶು ಅದನ್ನೇ ಜಾಸ್ತಿ ಕೊಡ್ತಾ ಇದ್ವಿ ಸರ್. ಇಳುವರಿ ಕಮ್ಮಿ ಇತ್ತು ಸರ್ ನಮ್ಗೆ. ಎಷ್ಟು ಕ್ವಿಂಟಲ್ ಬರ್ತಿತ್ತು ಸರ್? ಹತ್ರ ಒಂದು 20-30 ಕ್ವಿಂಟಲ್ ಬರ್ತೈತೆ ಸರ್. ಎಷ್ಟೆಕರೆಗೆ ಸರ್? ಒಂದು 10 ಬರ್ತೈತೆ ಸರ್. 10 ಅಂದ್ರೆ 5 ಹತ್ತಿ ಆಗ್ತಿದ್ವಿ ಸರ್, 5 ತೊಗರಿ ಆಗ್ತಿದ್ವಿ ಸರ್ ನಾವು. ಬಹಳ ಕಡಿಮೆ ಆಯ್ತು, ಎಕರೆಗೆ 5-6 ಕ್ವಿಂಟಲ್ ಆಯ್ತು. ಅಟ್ಲೀಸ್ಟ್ ನಿಮ್ದು 10-11 ಕ್ವಿಂಟಲ್ ಬರಬೇಕು. ಅಂದ್ರೆ ಮಣ್ಣಿನ ನೀವು ಸರಿಯಾಗಿ ಪಾಲನೆ ಮಾಡಿದ್ರೆ ಅಷ್ಟು ಬರುತ್ತೆ. ಅಂದ್ರೆ ನಿರ್ವಹಣೆ ಸರಿ ಮಾಡಿಲ್ಲ, ಮಣ್ಣಿನ ಆರೋಗ್ಯದ ಬಗ್ಗೆ ನೀವು ಗಮನ ಕೊಟ್ಟಿಲ್ಲ ಅಂತ ಇದರ ಅರ್ಥ ಅಷ್ಟೆ. ಈಗ ಕೊಟ್ಟಿಲ್ಲ, ಮೊದಲು ಮಣ್ಣು ಪರೀಕ್ಷೆಯನ್ನ ರಿಸಲ್ಟ್ ಕೊಡ್ತಾರೆ ನಿಮಗೆ. ರಿಸಲ್ಟ್ ಸೀಟು ಅಲ್ಲಿ ತಜ್ಞರು ಹೇಳ್ತಾರೆ ಅವರು, ಮಣ್ಣು ತಜ್ಞರು ಏನು ಹಾಕಬೇಕು, ಏನು ಕೊರತೆ ಇದೆ ಅಂತೇಳಿ. ಅದ್ರ ಪ್ರಕಾರ ಮುಂದುವರೆದ್ರೆ ಖಂಡಿತ ನಿಮಗೆ ಮಣ್ಣು ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಒಳ್ಳೆಯದು, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈಗ ತಾವು ಲವಣಾಂಶ ಬಗ್ಗೆ ಮಾತಾಡ್ತಾ ಇದ್ದೀವಿ. ಲವಣಾಂಶ ತಾವು ಹೇಳಿದ್ರೆ 4 ಕಡಿಮೆ ಇರಬೇಕು ಅಂತಕ್ಕಂಥ ವಿಚಾರ. ಹೌದು, 2 ಪ್ರಮಾಣದಲ್ಲಿದ್ದರೆ ಭಾಳ ಒಳ್ಳೆಯದು ಅಂತೇಳಿ. ಇನ್ನು ಸಾವಯವ ಇಂಗಾಲಕ್ಕೆ ಬಂದರೆ ತಾವು ಹೇಳಿದ್ರೆ ಸಾವಯವ ಇಂಗಾಲ ಕನಿಷ್ಠ ಒಂದು ಮಧ್ಯಮ ಅಂದರೆ ಕಡಿಮೆ, ಅತಿ ಕಡಿಮೆ, ಮಧ್ಯಮ ಅಂತ ಹೇಳ್ತಿರ್ತೀರಿ ನೀವು. ಹೌದು, ಎಷ್ಟಿರಬೇಕು ಸಾವಯವ ಇಂಗಾಲ? ಚೆನ್ನಾಗಿದ್ದರೆ ಫಲವತ್ತಾಗಿರ್ತದೆ ಅಂತ ಹೇಳ್ತೀರೋ, ಕಡಿಮೆ ಇದ್ರೆ ಫಲವತ್ತತೆ ಇರ್ತದ, ಹೇಗೆ? ಸಾವಯವ ಇಂಗಾಲ ಭೂಮಿಯಲ್ಲಿ ಜಾಸ್ತಿ ಆದಷ್ಟು ನಮಗೆ ಒಂದು ಆಡೆಡ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಜಾಸ್ತಿ ಇದ್ರೆ ಒಳ್ಳೇದು. ಆದ್ರೆ ಒಂದು ನೈಸರ್ಗಿಕ ಒಂದು ಕ್ರಿಯೆಯಲ್ಲಿ ಏನಾಗುತ್ತೆ, ಸಾವಯವ ಇಂಗಾಲ ಜಾಸ್ತಿ ಆಗ್ಲಿಕ್ಕೆ ಕೂಡನೆ ಹೋಗಂಗೆ ಇಲ್ಲ. ಯಾಕೆ? ಒಂದನೇದಾಗಿ ನಾವು ಮಾಡುವಂತ ಒಂದು ತಪ್ಪು ಬೇಸಾಯ ಪದ್ಧತಿಗಳು, ಎರಡನೇದಾಗಿ ವಾತಾವರಣದ ಒಂದು ಪರಿಸ್ಥಿತಿಯಿಂದ ಅತಿಯಾದ ಉಷ್ಣತೆ ಇರುವಂತಹ ಪ್ರದೇಶದಲ್ಲಿ ಈ ಹಾಕದಂತ ಏನು ಇಂಗಾಲ ಏನೋ ಹೋಗ್ತವೆ ಉತ್ಕರ್ಷಣ ಹೊಂದಿ ಅದು ಆ ಲೆವೆಲ್ ಕಡಿಮೆ ಆಗ್ತಾನೆ ಹೋಗ್ತವೆ. ಅಂದ್ರೆ ಸಾವಯವ ಇಂಗಾಲ ಕನಿಷ್ಠ ಎಷ್ಟಿರ್ಬೇಕು ಒಳ್ಳೇದಂತಂದ್ರೆ 0.5% ಕ್ಕಿಂತ ಜಾಸ್ತಿನೇ ಮಿನಿಮಮ್ 0.5% ಇರಬೇಕು ಮಣ್ಣಲ್ಲಿ. ಮಣ್ಣಲ್ಲಿ ಇನ್ನ ಈ ಸಾವ ಒಂದು ಒಂದು ಕರೆ ಇದೆ. ಹಲೋ ನಮಸ್ಕಾರ ರೀ. ಹಲೋ ವೆಂಕಟರೆಡ್ಡಿ ಅವರೇ, ಬಹಳ ಗದ್ದಲ ಇದೆ ಅಲ್ಲ ಸ್ವಲ್ಪ. ಮಾಡ್ರಿ ಕೇಳ್ರಿ, ಮಣ್ಣು ಪರೀಕ್ಷೆ ಬಗ್ಗೆ ನಿಮ್ ಸಮಸ್ಯೆ ಇದ್ರೆ ಕೇಳ್ರಿ ವೆಂಕಟರೆಡ್ಡಿ ಅವರು. ಸರ್ ಮಣ್ಣು ಪರೀಕ್ಷೆ ಮಾಡಿಸಿದ್ದೀನಿ ನಾನು. ನಮ್ಮ ಮಣ್ಣಿನಲ್ಲಿ ಏನಿದೆ ಸರ್ ಆಕ್ಚುಲಿ ಪ್ರಾಬ್ಲಮ್ ಅಂದ್ರೆ, 1 feet ಬ್ಲಾಕ್ ಸಾಯಿಲ್ ಇದೆ. ಅದಾದ್ಮೇಲೆ ಕಂಪ್ಲೀಟ್ 7-8 feet ಡಿಕ್ ಮಾಡಿದ್ರು ಕಂಪ್ಲೀಟ್ ಕಟಕ್ ಮರುಗ ಅಂತ ಅಂತಾರಲ್ಲ ಸರ್, ಅದು ಮರುಗ ಇದೆ ಸರ್ ಮಣ್ಣಲ್ಲಿ. ಅದಕ್ಕೆ ಈಗ ನಾವು ಅಲ್ಲಿ ಪ್ಲಾಂಟೇಷನ್ ಮಾಡಬಹುದಾ ಸರ್? ನಾವು 1 feet ಮಾತ್ರ ಕಪ್ಪು ಭೂಮಿ ಇದೆ. ಹಾ, 1 feet ಬ್ಲಾಕ್ ಸಾಯಿಲ್ ಇದೆ, ಕಂಪ್ಲೀಟ್ ಕಟಕ್ ಇದೆ ಸರ್. ಕೆಳಗಡೆ ಕಟಕ್ ಹಾರ್ಡ್ ಸಾಯಿಲ್ ಇದೆ. ಅದಕ್ಕೆ ನಮ್ಗೆ ಏನು ತೋರಿಸ್ತಾ ಇಲ್ಲ. ಏನ್ ಮಾಡಿ ಆಕ್ಚುಲಿ ಏನಾದ್ರು ಪ್ಲಾಂಟೇಷನ್ ಮಾಡ್ಬೇಕು ಅಂತ ವಿಚಾರದಲ್ಲಿದ್ವಿ. ಅಲ್ಲಿ ಏನ್ ಬೆಳೆಗಳನ್ನ ಬೆಳೀತಾ ಇದ್ರಿ ನೀವು ಮುಂಚೆ? ಏನಿಲ್ಲ ಸರ್, ಮೊದಲೆಲ್ಲ ನಾರ್ಮಲಾಗಿ ಹೆಸರು ಬೆಳೀತಿದ್ರು, ಈಗೆಲ್ಲ ಫಿನಿಶಿಂಗ್ ಮಾಡಿದ್ವಿ. ಈಗ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಪ್ರಾಕ್ಟೀಸ್ ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ರಿಪೋರ್ಟ್ ಕೂಡ ಬಂದಿದೆ. ಆದ್ರೆ ಅದು ಕಥಕ್ ಇದೆಯಲ್ಲ, ಅದಕ್ಕೆ ಏನು ತೋರಿಸ್ತಾ ಇಲ್ಲ ಸರ್ ಏನ್ ಮಾಡ್ಬೇಕಂತ. ವೆಂಕಟರೆಡ್ಡಿ ಅವರು ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್ ಇದೆ ನಿಮ್ಗೆ. ರಸಸಾರ 8.5 ಇದೆ ಸರ್, ಇದು ಕ್ವಾಲಿಟಿ 0.2 ಇದೆ. ಹಲೋ, ಹಾ ಹೇಳಿ. ಸಾವಯವ ಇಂಗಾಲ 0.24 ಇದೆ, ಸಾರಜನಕ 215 ಇದೆ, ಲಭ್ಯ ಸಾರಜನಕ 27.5 ಇದೆ, ಪೊಟಾಸ್ P2 398 ಇದೆ ಸರ್. ಏನ್ ಹೇಳ್ತೀರಿ ಡಾಕ್ಟರ್ ಭಟ್ ಅವ್ರೆ, ಈಗ ಪ್ಲಾಂಟೇಶನ್ ಮಾಡ್ಬೇಕಂದ್ರೆ ಯಾವ್ದು ಹಚ್ಬೇಕಂತ ಮಾಡಿರ್ತಾವ ಹಣ್ಣಿನ ಬೆಳೆಗಳನ್ನ? ವೆಂಕಟರೆಡ್ಡಿ ಅವ್ರ, ಈಗ ಮಣ್ಣು ಆಲ್ಮೋಸ್ಟ್ ನೀವು ತೋಟಗಾರಿಕೆ ಬೆಳೆ ಬೆಳೆದಿದೆ, ಅಟ್ಲೀಸ್ಟ್ ಒಂದು 3 feet ವರೆಗೆ ಚೆನ್ನಾಗಿ ಬೇರು ಕೆಳಗಡೆ ಪಾಸ್ ಆಗುವಂಗೆ ಇರ್ಬೇಕು. ಅಂದ್ರಷ್ಟೇ ನಿಮ್ಗೆ ಬೇರಿನ ಕೆಳಭಾಗಕ್ಕೆ ಹೋಗಿ ಕೆಳಭಾಗದಲ್ಲಿರುವ ಪೋಷಕಾಂಶಗಳನ್ನು ಹೀರ್ಕೊಳ್ಳಿಕ್ಕೆ ಸಹಕಾರಿಯಾಗಿರ್ತವೆ. ಈ ಬರೇ ಒಂದು 30 centimeter ಒಂದು 20 centimeter ಆಳದವರೆಗೆ ಒಂದು ಲೂಸ್ ಸಾಯಿಲ್ ಇದ್ರೆ ಏನಾಗುತ್ತೆ ಅಂದ್ರೆ ಅಷ್ಟರಲ್ಲೇ ಏನಾಗುತ್ತವೆ, ಬೇರುಗಳು ಕೇಂದ್ರೀಕೃತವಾಗಿ ನಿಮ್ಮ ಗಿಡ ಮೇಲೆ ಹೇಳಕ್ ಸಾಧ್ಯನೇ ಇಲ್ಲ. ಈಗ ಒಂದು ಬೇರೆ ಆಹಾರದ ಬೆಳೆಗಳು ಇರ್ತೈತಲ್ಲ, ಅದಕ್ಕೊಂದು 20-30 centimeter ಆಳದವರೆಗೆ ಅಷ್ಟೇ ಬೇರು ಕೆಳಗಡೆ ಹೋಗುವಂತ ಬೆಳೆಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಬಹುದು. ತೊಗರಿ, ಹತ್ತಿ, ಶೇಂಗಾ ಇಂಥವೆಲ್ಲ ಬೆಳಿಬಹುದು. ಅಂತ ಬೆಳೆ ಶೇಂಗಾ ಬೆಳೆಬಹುದು, ನವಣೆ, ಸಜ್ಜೆ ಇಂಥದ್ ಎಲ್ಲಾ ಬೆಳೆಗಳನ್ನು ಬೆಳೆಬಹುದು. ತೋಟಗಾರಿಕೆ ಬೆಳೆ ಬೆಳೆಕ್ಕಿಂತ ಪೂರ್ವದಲ್ಲಿ ನೀವು ಒಂದ್ಸಲ ಪಿಟ್ ಅನ್ನು ಓಪನ್ ಮಾಡ್ರಿ ಕಂಪ್ಲೀಟ್. ನಿಮ್ಗೆ ಒಂದು 3 feet ಕೆಳಗಡೆ ಸರಿಯಾದ ಮಣ್ಣಿದ್ರೆ ಆಗ ತೋಟಗಾರಿಕೆ ಬೆಳೆಗಳು ಮಾವು, ಲಿಂಬೆ, ಪೇರ್ಲ ಇಂಥದ ಎಲ್ಲಾ ಬೆಳೆಗಳಿಗೆ ಸೂಕ್ತಕರವಾಗಿರುತ್ತೆ. ಮೋರಂ ಟೈಪ್ ಇದೆಯಾ? ಮೋರಂ ಟೈಪ್ ಇದ್ರೆ ಇದಾಗಲ್ಲ. ಇವರು ಇಲ್ಲ ಇಲ್ಲ, ಎಲ್ಲದಕ್ಕೂ ಒಂದು ಅಟ್ಲೀಸ್ಟ್ ಒಂದು 90 centimeter ಅವಶ್ಯಕತೆ ಇದೆ, ಯಾಕಂದ್ರೆ ಬೇರೆ ಅಲ್ಲಿವರೆಗೂ ಹೋಗಿರ್ತವೆ. ಕೆಳಗಡೆ ಮೊರಬ್ ಇದೆ ಅಂತ ಹೇಳ್ತಾರೆ ಮೊರಂ. ಅಲ್ಲ, ಆಗ ಟೈಪ್ ಇದ್ರೆ ಏನು ಗಿಡಗಳ ಬೆಳವಣಿಗೆ ಕುಂಠಿತ ಆಗಿರ್ತವ. ಹಲೋ, ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ. ನೀವು ಈ ಸದ್ಯ ಯಾವ ಬೆಳೆ ಹಾಕಿದ್ರಿ? ಸದ್ಯಕ್ಕೆ ತೊಗರಿ ಇತ್ತು ಸರ್ ಮೊದ್ಲು. ಹೇಗ್ ಬಂತ್ರಿ ತೊಗರಿ? ಚಲೋ ಬಂತಾ? ಅಷ್ಟೇ ಮೇಡಮ್ ಬಂದಿದೆ ಸರ್ ಸ್ವಲ್ಪ, ಅದು ನೀರು ಮಳೆ ಜಾಸ್ತಿ ಆಗಿತ್ತಲ್ಲ ನೀರಾವರಿ ಅನುಕೂಲ ಬೋರ್ ಅದು ಇದೆಯಾ ಬಾವಿ ಅದು ಇದೆಯಾ ಏನ್ ಮಾಡಿಸಿ? ನೀರ್ ಇದೆ ಸರ್, ನೀರಾವರಿ ಇದೆ ಸರ್, ನೀರ್ ಬೋರ್ ಇದೆ. ಪ್ಲಾಂಟೇಶನ್ ಮಾಡ್ಬೇಕಂತೇಳಿ ಅದೆಲ್ಲ ಫಿನಿಶಿಂಗ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ನೀವ್ ಏನ್ ಮಾಡ್ಬೇಕಂತಂದ್ರೆ ಈಗ 3 ಫೂಟ್ ಒಳಗಡೆ ಮಣ್ಣ ಏನಿದೆ ಅಲ್ಲ ಅದನ್ನ ಒಂದ್ ಸ್ವಲ್ಪ ಟೆಸ್ಟ್ ಮಾಡಿಸಿದ್ರೆ ಒಳ್ಳೇದು. ತೋಟಗಾರಿಕೆ ಬೆಳೆಗಳಿಗೆ ಹೋಗ್ಬೇಕಾಗಿತ್ತಂದ್ರೆ 1 ಫೀಟ್, 2 ಫೀಟ್, 3 ಫೀಟ್ ಅದ್ರಲ್ಲಿ ಮೂರು ತರ ಮಾದರಿಗಳನ್ನ ತೆಗಿಬೇಕು. ಒಂದ್ ಫೀಟ್ ಆಳದಲ್ಲಿ ಒಂದ್ ಮಾದರಿ, 2 ಫೀಟ್ ಆಳದಲ್ಲಿ ಇನ್ನೊಂದ್ ಮಾದರಿ, 3 ಫೀಟ್ ಆಳದಲ್ಲಿ ಒಂದ್ ಮಾದರಿ. ಆ ತರ ತಕ್ಕೊಂಡು 3 ಸ್ಯಾಂಪಲ್ಗಳನ್ನ ಬೇರೆ ಬೇರೆ ಕಡೆ ತೆಗೆದು ಟೆಸ್ಟ್ ಮಾಡಿಸ್ಬೇಕು. ಅವನ್ನ ಮಾಡಿಸೋದ್ರಿಂದ ನಿಮ್ಗೆ ಗೊತ್ತಾಗತ್ತೆ ಆ ಸೋಯಿಲ್ ಹೆಂಗಿದೆ. ಅದರಲ್ಲಿ ಏನೊಂದು 7-8 ಜಾಗದಲ್ಲಿ ಎವರೇಜ್ ಒಂದು 2.5-3 ಫೀಟ್ ತನ ಡಿಗ್ ಮಾಡಿ ಅವ್ರು ಹೇಳಿದ ಪ್ರಕಾರ ಈಗ ಫೋನ್ ಟೈಪ್ ಮಾಡಿ ಸೈಡಿಂದ ಎಲ್ಲ ತಿಳ್ಕೊಂಡು ಅದೇ ಅವ್ರು ಹೇಳಿದ ಪ್ರಕಾರ ಮಾಡಿದ್ದೆ. ಅಲ್ಲ ನಿಮಗೆ ಗೊತ್ತಾಗತ್ತೆ ಮಣ್ಣು ಅದು ಹೇಗಿದೆ. ಈಗ ನೀರು ಬಸ್ದು ಹೋಗಂಗಿತ್ತಂದ್ರೆ ಪ್ಲಾಂಟೇಶನ್ ಮಾಡ್ಕೋಬಹುದು. ಚೆನ್ನಾಗಿ ನೀರು ಬಸ್ದು ಹೋಗತ್ತೆ, ಒಂಥರ ಉಸುಕು ಟೈಪು ಅಥವಾ ಮರಳು ಭೂಮಿ ಅಂತ ಹೇಳ್ತೀವಿ ಅಂಥದ್ದಿತ್ತಂದ್ರೆ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಬಟ್ ಆದರೆ ತೋಟಗಾರಿಕೆ ಬೆಳೆಗಳಿಗೆ ಹೋಗ್ಬೇಕಾಗಿತ್ತಾಗ ನಾವು 1 ಫೀಟು, 2 ಫೀಟು, 3 ಫೀಟು ಅಂತ ಆಳದಲ್ಲಿ ಮಣ್ಣು ಮಾದರಿಯನ್ನು ತೆಗೆದು ಅದನ್ನು ಪರೀಕ್ಷೆ ಮಾಡಿಸಿ ಸೂಕ್ತ ಸಲಹೆಗಳನ್ನು ತೊಗೊಂಡು ಬೆಳೆಯೋದು ಒಳ್ಳೇದು ನೋಡ್ರಿ. ಈಗ ಇಲ್ಲಾಂದ್ರೆ ಕುರಿ ಸಾಕಾಣಿಕೆ ಮಾಡ್ಬೋದು. ಏನ್ರಿ ಕುರಿ ಸಾಕಾಣಿಕೆ ಹುಲ್ ಬೇಕಾದ ಹುಲ್ ಹಾಕ್ಬೋದು ನೀವು. ಯಾಕಂದ್ರೆ ಒಂದೂವರೆ ಫೂಟ್ ಅಂತಂದ್ರೆ ಮಸ್ತ್ ಹುಲ್ ಹಾಕ್ಬೋದು, ಮೇವು ಮಾಡ್ಕೋಬಹುದು, ಡೈರಿ ಫಾರ್ಮ್ ಮಾಡ್ಬೋದು ನೀವು. ಕುರಿ ಸಾಕಾಣಿಕೆ ಅಷ್ಟೇ ಅಲ್ಲ, ಮೇವಿನ ಬೆಳೆಗಳನ್ನ ಬೆಳೆ, ಯಾವುದೇ ಬೆಳೆಗಳನ್ನ ಬೆಳಿಬಹುದು ನೀವು. ಜೋಳ, ಸಜ್ಜೆ, ಹತ್ತಿ, ಶೇಂಗಾ, ತೊಗರಿ ಎಲ್ಲಾ ಬೆಳೆಗಳನ್ನ ಬೆಳಿಬಹುದು. ಆದ್ರೆ ತೋಟಗಾರಿಕೆ ಬೆಳೆಗೆ ಅಂದಾಗ ಕನಿಷ್ಠ 3 ಫೂಟ್ ಒಳಗೆ ಬೇರುಗಳು ಒಳಗೆ ಆಳಕ್ಕೆ ಹೋಗೋದ್ರಿಂದ ಅಲ್ಲಿ ಚೆನ್ನಾಗಿ ನೀರು ಬಸದು ಹೋಗುವಂಗೆ ಒಳ್ಳೆ ಪೋಷಕಾಂಶ ಇದ್ದಂತ ಮಣ್ಣಿದ್ರೆ ಬಹಳ ಒಳ್ಳೇದು. ಅಲ್ಲ ಈಗಾದ್ರೂ ಬರುತ್ತೆ, ಬಟ್ ಇನ್ನು ಸಮೃದ್ಧವಾಗಿ ಸರಿಯಾಗಿ ಬರಬೇಕಾದ್ರೆ ಹಂಗಿರ್ಬೇಕು. ಕಂಡೀಷನ್ ನಾಟಿ ಮಾಡಬಹುದು, ಆದ್ರೆ ಮುಂದೆ ಬೆಳವಣಿಗೆ ಇಳುವರಿ ಎಲ್ಲ ಸಮಸ್ಯೆ ಆಗಬಹುದು ಅಂತ ಅನ್ಸುತ್ತೆ ನಮಗೆ. ತೋಟಗಾರಿಕೆ ಬೆಳೆಗೆ ಸ್ವಲ್ಪ ಸೂಕ್ತ ಅಲ್ಲ ಅಂತ. ತೋಟಗಾರಿಕೆ ಬೆಳೆ ಮಣ್ಣು ಪರೀಕ್ಷೆನ ಮಾಡಿಸ್ರಿ ಇನ್ನೊಮ್ಮೆ, ಕೆಳಗಡೆ ಯಾವ ತರ ಇದೆ ಸಾಯಿಲ್ ಅನ್ನೋದು ಹೇಳ್ತಾರೆ ನಿಮಗೆ ವಿಜ್ಞಾನಿಗಳಿಗೆ ತೋರಿಸಿದ್ರೆ ಬರೀ. ಹಾ, ಅದನ್ನು ಮಾಡಿಸೋದು ಮಾಡಿಸಿ ನಿರ್ಧಾರ ತಗೊಳ್ಳೋದು ಒಳ್ಳೇದು ನೋಡ್ರಿ. ನೀವು ಆಳವಾದ ಉಳುಮೆ ಯಾವ ಮಾಡಿಸಿದ್ರ? ಇಲ್ಲ ಸರ್, ಮಾಡಿಸಿಲ್ಲ ಸರ್. ಆ ರೀತಿ ಒಂದು ಮಾಡಿಸೇ ಹೋದ್ರೆ ಏನಾಗ್ತದೆ, ಕೆಳಗಿನ ಸಾಯಿಲ್ ಏನಾಗ್ತದೆ ಕಾಂಪ್ಯಾಕ್ಟ್ ಆಗಿ ನೀವು 0.23 ಅಂತ ಹೇಳಿದ್ವಿ ಸಾವಯವ ಇಂಗಾಲ, ಸಾವಯವ ಇಂಗಾಲ 0.23 ಬರಬೇಕಾದ್ರೆ ನೀವು 10-15 ವರ್ಷದಿಂದ ಯಾವುದೇ ಬೆಳೆ ಬೆಳೆದಿಲ್ಲ, ಒಂದು ಸಾವಯವ ಪದಾರ್ಥ ಹಾಕಿಲ್ಲ, ಏನು ಹಾಕಿಲ್ಲ ಅಂತ ಅರ್ಥ. 0.23 ಅಂದ್ರೆ ಬಹಳ ಕಡಿಮೆ, ಬಹಳ ಕಡಿಮೆ ಅಂದ್ರೆ ಬಹಳ ಕಡಿಮೆ, ಫಲವತ್ತತೆ ಇಲ್ಲ ಮಣ್ಣದು. ಹಾ, ಅಲ್ಲ ಒಮ್ಮೆ ನಿಮ್ಮಲ್ಲಿ ವಿಜ್ಞಾನಿಗಳನ್ನ ಕರ್ಕೊಂಡೋಗಿ ತೋರಿಸಲ್ಲ ಒಮ್ಮೆ? ಸರಿ ಸರ್, ಅದೇ ನಾನು ಇಲ್ಲಿ ವಿಜ್ಞಾನ ಕಾಲೇಜಿಂದ ಅಥವಾ ಕೃಷಿ ವಿಜ್ಞಾನ ಕೇಂದ್ರದಿಂದ ವಿಜ್ಞಾನಿಗಳನ್ನ ಯಾರನ್ನಾರು ಕರ್ಕೊಂಡೋಗಿ ತೋರಿಸಿದ್ ಗೊತ್ತಾಗ್ಬಿಡುತ್ತೆ ಅಲ್ಲಿ ನೋಡಿದ್ರೆ. ಒಳ್ಳೇದು ವೆಂಕಟರೆಡ್ಡಿ ಅವರು ಕರೆ ಮಾಡಿದಕ್ಕೆ ಧನ್ಯವಾದ. ನಮಸ್ಕಾರ. ಈಗ ಸಾವಯವ ಇಂಗಾಲದ ಬಗ್ಗೆ ಮಾತಾಡ್ತಿದ್ದೀವಿ. 0.2 minimum 0.5% ಇರಬೇಕು ಅಂತ ಹೇಳಿದ್ರಿ. ಅಂದ್ರೆ 0.5% ಇದ್ರೆ ಚೆನ್ನಾಗಿ ಮೇಲ್ಗಡೆ ಇದ್ದಂತಂದ್ರೆ ಒಳ್ಳೆ ಮಣ್ಣು ಅಂತ ಹೇಳ್ತೀರಿ. ಆಮೇಲೆ ಸಾರಜನಕ, ರಂಜಕ, ಪೊಟ್ಯಾಶ್ ಅಂತ ಹೇಳಿರ್ತಾವೆ. ಸಾರಜನಕ, ರಂಜಕ, ಪೊಟ್ಯಾಶ್ ಏನು, ಅದು ಎಷ್ಟೆಷ್ಟು ಇರ್ಬೇಕಂತ ಕನಿಷ್ಠ? ಸಾರಜನಕ 250 kg ಪ್ರತಿ ಹೆಕ್ಟರಿಗೆ ಇರಬೇಕು. ಮಿನಿಮಮ್ 250 kg ಇರಬೇಕು. ಅದೇ ರೀತಿಯಾಗಿ ರಂಜಕ ಮಾಡೋದಿದ್ರೆ ನೋಡಿದ್ರೆ 22.5 kg ಪ್ರತಿ ಒಂದು ಹೆಕ್ಟರಿಗೆ ಇರಬೇಕು. ಅದೇ ರೀತಿಯಾಗಿ ಪೊಟ್ಯಾಶು 130-133 kg ಪ್ರತಿ ಹೆಕ್ಟರಿಗೆ ಇರಬೇಕಾಗತ್ತೆ. ಈ ತರ ಇದ್ರೆ ಅದು ಒಂದು ಐಡಿಯಲ್, ಇದೆ ಕೊರತೆ ಏನಿಲ್ಲ ಅಂತ ಹೇಳ್ಬೋದು. ಆದ್ರೆ ನಮ್ಮ ಭಾಗದಲ್ಲಿರುವಂತ ನಾವು ಸಾರಜನಕವನ್ನು ನೋಡಿದ್ರೆ ಎಲ್ಲಾ ಮಣ್ಣಲ್ಲೂ ಸಾರಜನಕ ಕೊರತೆ ಇದ್ದೇ ಇದೆ. ನಮ್ಮ ರಾಯಚೂರು ಜಿಲ್ಲೆ, ಎಲ್ಲಾ ರಾಯಚೂರು ಜಿಲ್ಲೆ ಎಲ್ಲಾ ಸಾರಜನಕ ಕೊರತೆ ಆಯ್ತು. ಮತ್ತೆ ಜೊತೆಗೆ ಪೊಟ್ಯಾಶ್ ಮತ್ತು ಅದು ಹೇಳ್ತೇನೆ, ರಂಜಕ. ರಂಜಕ ಕೆಲವೊಂದು ಕಡಿಮೆನೂ ಇದೆ, ಮೀಡಿಯಂ ಅಲ್ಲೂ ಇದೆ. ಆದ್ರೆ ಪೊಟ್ಯಾಶು ಕಪ್ಪು ಭೂಮಿಯಾಗಿ ಇದ್ದಂತ ಭೂಮಿಯಲ್ಲಿ ಪೊಟ್ಯಾಶು ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಅಂತ ಭೂಮಿಗೆ ನೀವು ಪೊಟ್ಯಾಶ್ ಯುಕ್ತ ರಸಗೊಬ್ಬರಗಳನ್ನ ನೀವು ಸರಿಯಾಗಿ ಒಂದು ಮಾಹಿತಿಯನ್ನ ತಿಳ್ಕೊಂಡು ಮಾಡದೇ ಆದ್ರೆ ನೀವು ಪೊಟ್ಯಾಶ್ ರಸಗೊಬ್ಬರ ಬಳಕೆಯನ್ನ ಕಡಿಮೆ ಮಾಡಬಹುದು. ಪೊಟ್ಯಾಶಿಯಂ ಕೊರತೆ ಇದೆಯಾ ನಮ್ಮ ಭಾಗದಲ್ಲಿಲ್ಲ. ಆದ್ರೆ ಕಪ್ಪು ಭೂಮಿಯಲ್ಲಿ ಸಮೃದ್ಧವಾಗಿರ್ತವೆ, ಕೆಂಪು ಭೂಮಿಯಲ್ಲಿ ಮೀಡಿಯಂ ಮೀಡಿಯಂ ಲೆವೆಲ್ದಲ್ಲಿ ಕೊರತೆ ಇರುವುದಂತ ಕಡಿಮೆ ಇರುತ್ತೆ, ಮೀಡಿಯಂ ಲೆವೆಲ್ದಲ್ಲಿ. ಈಗ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯುವಂತ ರೈತರು ತಾವ್ ಹೇಳಿದ್ರೆ ಈಗ ಬೇರೆ ಈಗ ಹತ್ತಿ, ಜೋಳ, ಶೇಂಗಾ, ತೊಗರಿ ಇಂಥ ಬೆಳೆಗಳಿಗೆ ಮಣ್ಣು ಮಾದರಿನ 1 ಫೀಟ್ನವರೆಗೆ ಇದಾಗತ್ತೆ. ತೋಟಗಾರಿಕೆ ಬೆಳೆಗಳಿಗೆ ಆಳವಾಗಿ ತೆಗೆದು ಒಳ್ಳೇದಂತಿಲ್ಲ, 1 ಫೀಟ್, 2 ಫೀಟ್, 3 ಫೀಟ್ ಒಂದು ಆಳದಲ್ಲಿ ಬೇರೆ ಬೇರೆ ಸ್ಯಾಂಪಲ್ಗಳನ್ನ ತೆಗೆದು ಟೆಸ್ಟ್ ಮಾಡಿಸೋದು ಒಳ್ಳೇದಲ್ವಾ? ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಮಾಡಬೇಕಾದ್ರೆ ಮಿನಿಮಮ್ 40 ಸೆಂಟಿಮೀಟರ್ ಆಳದ ಬರೆ ತಗೊಂಡ್ರು ಸಾಕಾಗುತ್ತೆ. ಯಾಕಂದರೆ 40 ಸೆಂಟಿಮೀಟರ್ ಆಳದ ಸಸ್ಯಗಳಿಗೆ ಬೇಕಾದ ಪೋಷಕಾಂಶಗಳನ್ನು ಹೀರಿಕೊಳ್ಳುವಂಥ ಬೇರುಗಳು ಹೆಚ್ಚು ಕಡಿಮೆ 75% 40 ಸೆಂಟಿಮೀಟರ್ ಆಳದಲ್ಲಿ ಕೇಂದ್ರೀಕೃತವಾಗಿರ್ತದೆ. ಒಂದೂವರೆ ಫೀಟ್ವರೆಗೆ ಕೇಂದ್ರೀಕರಿಸ. ಇನ್ನೊಂದು ಸ್ವಲ್ಪ ಪ್ರಮಾಣದಲ್ಲಿ ಬೇರೆ ಏನಾಗುತ್ತವೆ 40 ಸೆಂಟಿಮೀಟರ್ಕ್ಕಿಂತ ಆಳವಾಗೂ ಹೋಗಿರ್ತವೆ. ಹೌದು. ಆದ್ದರಿಂದ ನಾವು ರೆಕಮೆಂಡೇಶ್ ಶಿಫಾರಸು ಏನಿದೆ 40 ಸೆಂಟಿಮೀಟರ್ ಆಳದವರೆಗೆ ಮಾದರಿಯನ್ನು ತೆಗೆದುಕೊಂಡು ಗಿಡದ ಸುತ್ತಲಿಂದ ಒಂದು 2 ಕಡೆ ಹಚ್ಚಕ್ಕಿಂತ ಮುಂಚೆ, ಈಗೇನು ಮಣ್ಣು ಪ್ಲ್ಯಾಂಟೇಷನ್ ಮಾಡೋಕ್ಕಿಂತ ಮುಂಚೆ ಯಾರು ತೋಟಗಾರಿಕೆ ಬೆಳೆಗೆ ಹೋಗ್ತಿರ್ತಾರಲ್ಲ ಅವ್ರದ್ದು ಮಾಡಿಸುವಾಗ ನೀವು ಹೇಳಿದಂಗೆ 1.5 ಫೂಟ್ವರೆಗೆ ಶ್ಯಾಂಪಲ್ ಆಳದವರೆ ತಗೊಳ್ಬೇಕು. ಆದರೆ ಈ ಭೂಮಿಯಲ್ಲಿ ತೋಟಗಾರಿಕೆ ಬೆಳೆಗೆ ಸೂಕ್ತವೋ ಅಲ್ಲೋ ಅಂತ ತಿಳ್ಕೊಳ್ಳಿಕ್ಕೆ ಅಟ್ಲೀಸ್ಟ್ 3 ಫೂಟ್ವರೆಗೆ ಮಣ್ಣಿನ ಇರಬೇಕು. 3 ಫೂಟ್ ಮಣ್ಣಿನ ಆಳ 3 ಫೂಟ್ ಇರಬೇಕು. ಮತ್ತು ಪರೀಕ್ಷೆ ತಗೊಳ್ಬೇಕಾದ್ರೆ ನಾವು 40 ಸೆಂಟ್ 1.5 ಫೂಟ್ವರೆಗೆ ತಗೊಂಡ್ರೆ ಸಾಕಂತೀರಿ. ಒಳ್ಳೆಯದು ರೈತ ಬಾಂಧವರೇ, ಫೋನ್ ನೇರ ಫೋನ್ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಫೋನ್ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳ್ತೇನೆ, 2958 8. ಇನ್ನೊಂದು ಫೋನ್ ಸಂಖ್ಯೆ 2003 12. STD ಕೋಡ್ ಸಂಖ್ಯೆ 0853 2. ಇನ್ನು ಮುಖ್ಯವಾಗಿ ನೀರಿನ ಪರೀಕ್ಷೆಗೆ ಬಂದಾಗ ನೀರು ಪರೀಕ್ಷೆಯನ್ನು ಯಾಕೆ ಮಾಡಿಸ್ಬೇಕಂತೀರಿ? ನೀರು ಪರೀಕ್ಷೆ ಮಾಡೋದ್ರಿಂದ ನೀರಾವರಿ ನೀರಿನ ಪರೀಕ್ಷೆ, ಈಗ ಎಲ್ಲೆಲ್ಲಿ ಅಚ್ಚುಕಟ್ಟು ಪ್ರದೇಶ ತುಂಗಭದ್ರಾ ಇರ್ಬೋದು ಅಥವಾ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶ, ಅಲ್ಲಿ ಸಮಸ್ಯೆ ಏನಾಗ್ತವೆ ಅಂದರೆ ಅಲ್ಲಿ ಕಾಲುವೆ ಮೂಲಕ ಹೊಲಗಳಿಗೆ ನೀರು ಬರುತ್ತೆ. ಅಲ್ಲಿ ಕಾಲುವೆ ಮೂಲಕ ಬರಬೇಕಾದ್ರೆ ಅಲ್ಲಿ ಕಾಲುವೆಯಲ್ಲಿ ಸಣ್ಣ ರಂಧ್ರಗಳು ಇರ್ತವೆ, ಆ ರಂಧ್ರದ ಮೂಲಕ ನೀರು ಬಸಿದು ಬರೋದ್ರಿಂದ ಈ ತಗ್ಗು ಬೆಳೆಯುವಂಥ ಪ್ರದೇಶದಲ್ಲಿ ಪಕ್ಕದ ಪ್ರದೇಶದಲ್ಲಿ ನೀರು ಸಂಗ್ರಹವಾಗಿ ಆ ಭೂಮಿ ಸವಳು ಜವಳು ಕ್ಷಾರ ಭೂಮಿಯಾಗಿ ಮಾರ್ಪಾಡಾಗುತ್ತೆ. ಎರಡನೇದಾಗಿ ನಾವು ಉಪಯೋಗಿಸುವಂಥ ನೀರನ್ನು ಅದರಲ್ಲಿ ಎಷ್ಟು ಲವಣಾಂಶವಿದೆ ಮತ್ತು ರಸಸಾರ ಇದೆ ಅಂತ ನೋಡಿಕೊಂಡು ನಾವು ಬೆಳೆಗಳಿಗೆ ಕೊಡೋದ್ರಿಂದ ಮುಂದೆ ಆಗುವಂಥ ಒಂದು ದುಷ್ಪರಿಣಾಮ ಬೆಳೆಗಳ ಮೇಲೆ ದುಷ್ಪರಿಣಾಮವನ್ನು ನಾವು ನಿಯಂತ್ರಣ ಮಾಡ್ಬೋದು. ಇವತ್ತು ನಾನು ಲಿಂಗ್ಸೂರಿಂದ ಒಬ್ಬರದು ಬರೋಕ್ಕಿಂತ ಪೂರ್ವದಲ್ಲೂ ರೈತರನ್ನು ಕಾಲ್ ಮಾಡಿದ್ರು. ಅವರು ಈಗಾಗಲೇ ಬೇರೆ ಕಡೆ ಒಂದು ಪರೀಕ್ಷೆ ಮಾಡಿಸಿದ್ದಾರೆ, ನೀರನ್ನು ಪರೀಕ್ಷೆ ಮಾಡಿಸಿದಾಗ 1.8 ಇದೆ ಅಂತ ಹೇಳಿದ್ರು. ಲವಣಾಂಶ 1.8 ಇದೆ. ಬೋರ್ ನೀರಾವರದು ಬಾವಿನ ಏನದು ಯಾವ ನೀರು? ಬೋರ್ ನೀರು. ಆದರೆ ನಾನು ನಂತರ ಕೇಳಿದೆ, ನಿಮ್ದು ಕೆಂಪು ಭೂಮಿ ಇದೆಯೋ ಕಪ್ಪು ಭೂಮಿ ಅಂತ ಕೇಳಿದೆ. ಅವರು ಕಪ್ಪು ಭೂಮಿ ಅಂತ ಹೇಳಿದ್ರು. ಆದ್ರಿಂದ ಈ ನೀರನ್ನ ನೀವು ಮಿತವಾಗಿ ಅತ್ಯಂತ ಮಿತವಾಗಿ ಬಳಕೆ ಮಾಡ್ರಿ. ಇದೇ ದೀರ್ಘಕಾಲದವರೆಗೆ ಈ ನೀರನ್ನ ಬಳಕೆ ಮಾಡೋದ್ರಿಂದ ನಿಮ್ಮ ಭೂಮಿ ಸಂಪೂರ್ಣವಾಗಿ ಹಾಳಾಗ್ತಾನೆ ಹೋಗುತ್ತೆ. ಅಂದ್ರೆ 1.8 ಅದು ಲವಣಾಂಶ. ಅಂದ್ರೆ ಕನಿಷ್ಠ ಒಳ್ಳೆ ನೀರು ಅಂತಂದ್ರೆ ಎಷ್ಟಿರ್ಬೇಕು ನೀರಾವರಿ ನೀರಿನಲ್ಲಿ ಲವಣಾಂಶ? ನೀರಿನಲ್ಲಿ ಒಂದಕ್ಕಿಂತ ಕಡಿಮೆ ಇದ್ರೆ ಒಂದಕ್ಕಿಂತ ಕಡಿಮೆ ಇರಬೇಕು, ಸೇಫರ್ ಸೈಡ್. ಇದು ಲವಣಾಂಶ. ಸಾಮಾನ್ಯವಾಗಿ ಈಗ ರೈತರು 3 ತರ ನೀರನ್ನು, ಬಾವಿ ನೀರು ಇರ್ತವೆ, ಬೋರ್ ಇರ್ತದೆ, ಆಮೇಲೆ ಕಾಲುವೆ ನೀರು, ಹಳ್ಳದ ನೀರು ಉಪಯೋಗ ಮಾಡ್ತಿರ್ತಾರೆ. ಹಳ್ಳಕ್ಕೆ ಮೋಟರ್ ಪಿಟ್ರ್ ಮಷಿನ್ ಹಚ್ಚಿ ಹೊಡ್ಕೋತಿರ್ತಾರೆ. ಹಳ್ಳದ ನೀರನ್ನು ಟೆಸ್ಟ್ ಮಾಡಿಸ್ಬೇಕಂತೀರ? ಎಲ್ಲೆಲ್ಲಿ ಬಸಿ ನೀರು ಸಂಗ್ರಹವಾಗಿರ್ತೈತಲ್ಲ ಅಂತ ಇದರಲ್ಲಿ ಉಪಯೋಗಿಸಕ್ಕಿಂತ ಪೂರ್ವದಲ್ಲಿ ಒಂದ್ಸಲ ಪರೀಕ್ಷೆ ಮಾಡಿ ಉಪಯೋಗಿಸೋದು ಬೆಸ್ಟ್. ಈ ಬೋರ್ ನೀರಲ್ಲಿ ಸಾಮಾನ್ಯವಾಗಿ ಎಲ್ಲಾ ಬೋರಲ್ಲೂ ಸಮಸ್ಯೆ ಇದ್ದೇ ಇರ್ತವೆ. ಅಂದ್ರೆ ಅದನ್ನ ನೀರನ್ನ ಅಂತ ನೀರನ್ನ ಯಾವಾಗಾರ ಒಮ್ಮೆ ನೀರಾವರಿ ಮಾಡಿದ್ರೆ ಏನ್ ಸಮಸ್ಯೆ? ಏನು ಯಾವಾಗಾರ ಒಮ್ಮೆ ಈಗ ಮಳೆ ಹೋಗಿರ್ತದ, ಮಳೆವಾ ಸಂದರ್ಭದಲ್ಲಿ ಎಲ್ಲೋ ಒಂದ್ ನೀರು ಹಾಸ್ಕೋತಾರೆ, ಅಂತಲ್ಲಿ ಏನ್ ಸಮಸ್ಯೆ ಆಗೋದಲ್ಲ ಆ ಟೈಮಲ್ಲಿ? ಏನು ಇದಾಗಲ್ಲ, ಒಂದ್ ನೀರನ್ನ ಕೊಡಬಹುದು, ಒಂದ್ ನೀರು ಅಥವಾ 2 ನೀರು ಯಾವಾಗ ಹಾಸ್ಕೊಂಡ್ರೆ ಏನ್ ಸಮಸ್ಯೆ ಇಲ್ಲ. ಈ ಸಮಸ್ಯೆ ಬರುವುದು ಮಳೆಗಾಲದಲ್ಲಿ, ಯಾವುದೇ ಸಮಸ್ಯೆ ಬರಂಗಿಲ್ಲ. ಓನ್ಲಿ ಬೇಸಿಗೆಗಾಲದಲ್ಲಿ ಗಿಡಕ್ಕೆ ನೀರು ಕೊಡ್ತಾರಲ್ಲ, ಆ ಟೈಮಲ್ಲಿ ಗಿಡಗಳು ಅವಶ್ಯವಾಗಿ ಒಣಲಿಕ್ಕೆ ಶುರು ಆಗ್ಬಿಡ್ತಾವೆ. ಈಗ ನೀರಿನ ಮಾದರಿಯನ್ನು ಹೇಗೆ ತೆಗಿಬೇಕು? ತಾವು ಲವಣಾಂಶವನ್ನು ಟೆಸ್ಟ್ ಮಾಡಿಕೊಡ್ತೀರಿ, ಒಂದಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳಿದ್ರೆ ಲವಣಾಂಶ ನೀರಲ್ಲಿ, ನೀರಾವರಿ ನೀರಿನಲ್ಲಿ ನೀರನ್ನು ಸ್ಯಾಂಪಲ್ ಅನ್ನು ತೊಗೊಂಡ್ಬೇಕಲ್ಲ ನಿಮ್ಮ ಟೆಸ್ಟ್ ಕೊಡ್ಬೇಕಾದ್ರೆ ರೈತರು ಹೇಗೆ ತರಬೇಕು ಸ್ಯಾಂಪಲ್ ಅನ್ನು? ಈಗ ಬೋರ್ ಆಗಿದ್ರೆ ಇದು ಪಂಪ್ಸೆಟ್ ಅನ್ನು ಚಾಲು ಮಾಡಿ ಒಂದು 10-15 ನಿಮಿಷ ಬಿಡಬೇಕು. ಬಿಟ್ಟಾದ ನಂತರ ಒಂದು ಬಾಟ್ಲು ಪ್ಲಾಸ್ಟಿಕ್ ಕ್ಯಾನ್ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಒಂದು ಅಟ್ಲೀಸ್ಟ್ ಒಂದು 250 ml ಒಂದು 500 ml ವರೆಗೆ ಸಂಗ್ರಹ ಮಾಡಿ ಸಮೀಪದಲ್ಲಿರುವಂಥ ಪರೀಕ್ಷಾಲಯಕ್ಕೆ ಕೊಡ್ಬೋದು. ಅದೇ ರೀತಿಯಾಗಿ ಬಾವಿ ನೀರಾದರೆ ನಾವು ಕೊಡದಲ್ಲಿ ನೀರನ್ನು ತಗೊಂಡು ಬಾವಿಯ ಮಧ್ಯಭಾಗದಲ್ಲಿ ಕೊಡದಿಂದ ತೆಗಿಬೇಕು ನೀರನ್ನು ತಗೊಂಡು ಮಧ್ಯ ನೀರನ್ನು ತಗೊಂಡು ಅದನ್ನ ಅರ್ಧ ಲೀಟರ್ ಕೊಡಬೇಕು ನಿಮಗೆ, 250 ml ಕೊಟ್ಟರು ಸಾಕು. ಸೇಪರ್ಸಾಳ ಅದು ಬಂದ್ಮೇಲೆ ನಾವು ಸಾಮಾನ್ಯವಾಗಿ ಅದರಲ್ಲಿ ನೀರಿನ ರಸಸಾರವನ್ನು ನೋಡ್ತೀವಿ, ಎರಡನೇದಾಗಿ ಎಷ್ಟು ಲವಣಾಂಶಗಳು ಇವೆ, ಮೂರನೇದಾಗಿ ನೀರಿನಲ್ಲಿರುವಂಥ ಸೋಡಿಯಂ ಎಷ್ಟಿದೆ, ಕ್ಯಾಲ್ಸಿಯಂ ಎಷ್ಟಿದೆ, ಮೆಗ್ನೀಷಿಯಂ ಎಷ್ಟಿದೆ, ಇದಿಷ್ಟನ್ನು ಪ್ಯಾರಾಮೀಟರ್ ನೋಡ್ತೀವಿ. ಎಲ್ಲ ನೀರಿಗೂ ಈ ಒಂದು ಪ್ಯಾರಾಮೀಟ್ರ್ ನಾವು ಮಾಡಂಗಿಲ್ಲ, ಆದರೆ ಮಾದರಿಯ ಮೇಲೆ ಅದು ಅವಲಂಬನೆ ಇರ್ತದೆ. ಮತ್ತೆ ಹೇಗೆ ಚಾರ್ಜ್ ಮಾಡ್ತೀರಿ ನೀರಿನ ಸ್ಯಾಂಪಲ್ಗೆ, ಎಷ್ಟು ಚಾರ್ಜ್ ಮಾಡ್ತೀರಿ? ಪ್ರತಿಯೊಂದು ಮಾದರಿಗೆ ನಾವು 100 rupees ನೂರು ರೂಪಾಯಿ ನೂರು ರೂಪಾಯಿ ಮಣ್ಣು ಮಾದರಿಗೆ 200 rupees 200 rupees ಮಣ್ಣಿಗೆ ಇದು.